ದಂತೆ ವಿವಿಧೆಡೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಪರಿಶೀಲನೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸಂಭವ, ಆರೆಂಜ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಅಕ್ಕ, ಕೆಲ್ಸ ಸಿಕ್ತು. ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್. ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್. ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ? ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿ ನಂದು, ಬಜೆಟ್ ನಿಂದು. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಇದು ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ. ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು ಮೇ 25ರವರೆಗೆ ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗು, ಅಡಿಕೆ ಹಾಗೂ ಕಾಳುಮೆಣಸಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಕೊರಟೀಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಎನ್ ದ್ಯಾವಪ್ಪಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿಯ ಕೊರಟೀಕೆರೆ ಕಾವಲು ಬಾರೆಯ ಎನ್ ದ್ಯಾವಪ್ಪಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. KSRTCಯಲ್ಲಿ ಕೆಲಸವನ್ನ ಮಾಡಿದಂಥವರು. ನಿವೃತ್ತಿಯಾದ ನಂತರ ಹೊಸ ಜಮೀನನ್ನ ಕೊಂಡ್ಕೊಂಡು ಅದನ್ನ ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ. ತೆಂಗು, ಅಡಿಕೆ, ಸಿಲ್ವರ್, ಕಾಳುಮೆಣಸು, ವಿವಿಧ ಹಣ್ಣಿನ ಗಿಡಗಳು ಮತ್ತೆ ಕೋಳಿ ಸಾಕಾಣಿಕೆ, ಹಸುಗಳ ಸಾಕಾಣಿಕೆ, ಹೀಗೆ ಅನೇಕ ಕೆಲಸಗಳನ್ನ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆ ಬದುಕನ್ನ ಕಟ್ಟಿಕೊಂಡು ತಮ್ಮ ನಿವೃತ್ತ ಜೀವನವನ್ನ ಬಹಳ ಸುಖಮಯವಾಗಿ ಕಳೀತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸರ್. ಗೌಡ್ರೆ, ಎಷ್ಟು ವಯಸ್ಸು ನಿಮ್ಗೆ? ನಮಗೆ 75 ಸರ್. ಇವತ್ತು 75 ವರ್ಷ ಆಯ್ತು ಇವತ್ತಿಗೆ ಅಲ್ವಾ? ಏನ್ ಓದಿದ್ರಿ ತಾವು? ನಾವು SSLC ಸರ್. SSLC ಓದಿದ್ರಿ? SSLC ಓದಿದ ನಂತರ ಮುಂದಕ್ಕೆ ಓದ್ಲಿಲ್ವಾ? ಮುಂದಕ್ಕಿಲ್ಲ ಸರ್, ಓದ್ನಿಲ್ಲ, ಪ್ರಾಬ್ಲಮ್ ಇತ್ತು. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಇಲ್ಲ, ಮನೇಲಿ ಹಣಕಾಸಿನ ತೊಂದರೆ ಇತ್ತು, ಅಷ್ಟೇ ವೈಭವ ಇರಲಿಲ್ಲ ಸರ್. SSLC ನಂತರ ಏನು ವೃತ್ತಿ ಮಾಡಿದ್ರಿ? SSLC ಅಂದ್ರೆ KSRTC ಕಂಡಕ್ಟರ್ ಆಗೋದು ಅಷ್ಟೇ. KSRTCಯಲ್ಲಿ ನಿಮ್ಗೆ SSLC ಮುಗಿದ ತಕ್ಷಣ ಕೆಲಸ ಸಿಕ್ತಾ? ಇಲ್ಲ ಸರ್, 4 ವರ್ಷ ಓದ್ಮೇಲೆ ಸಿಕ್ತು. ಓಹೋ, 4 ವರ್ಷವರೆಗೂ ಏನ್ ಮಾಡ್ತಾ ಇದ್ರಿ? ಸುಮ್ಮನೆ ಬೇಸಾಯ ಮಾಡ್ಕೊಂಡಿದ್ದೆ ಅಲ್ಲಿ ಊರಿನಲ್ಲಿ, ನರಸಿಂಹಕುಪ್ಪೆಯಲ್ಲಿ. ಸ್ವಂತ ಊರು ನರಸಿಂಹಕುಪ್ಪೆ? ನರಸಿಂಹಕುಪ್ಪೆ. ಎಷ್ಟು ಜಮೀನ್ ಇತ್ತು ಊರಲ್ಲಿ? ಊರಲ್ಲಿ ಒಂದು 6.5 ಎಕರೆ ಜಮೀನ್ ಇತ್ತು. ಇಬ್ಬರು ಪಾಲದು ಅಣ್ಣತಮ್ಮರಿಗೆ, 6.5 ಎಕರೆ ಬಂದಿತ್ತು ಅಷ್ಟೆ. ಏನೇನ್ ಬೆಳ್ಕತ್ತ ಇದ್ರಿ ತಂದೆಯವ್ರ ಕಾಲಕ್ಕೆ? ಆಲೂಗಡ್ಡೆ, ಜೋಳ. ಆಲೂಗಡ್ಡೆ, ಜೋಳ, ರಾಗಿ, ಭತ್ತ. ರಾಗಿ, ಭತ್ತ. ಅಲ್ಲಿ ಕೃಷಿ ಮಾಡ್ಕೊಂಡಿದ್ರಿ. KSRTCಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಲೋಚನೆ ಇತ್ತ? ಹೆಂಗೆ ಇತ್ತು ಸರ್, ಮನೇಲಿ ಪ್ರಾಬ್ಲಮ್ ಇತ್ತಲ್ಲ, ಹೋಗ್ಬೇಕು ಅಂತ ಆಸೆ ಇತ್ತು. ಯಾವ್ದಾದ್ರು ಒಂದು ವೃತ್ತಿ ಮಾಡಬೇಕು ಅಂತ ಹೇಳಿತ್ತು? ಇತ್ತು ಸರ್. ಈಗ KSRTCಗೆ ಏನಾಗಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ ತಾವು? ಕಂಡಕ್ಟರ್ ಆಗ್ಬೋದು ಸರ್, 78ರಲ್ಲಿ. 78ರಲ್ಲಿ ಕಂಡಕ್ಟರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ ಅಲ್ವಾ? ಈಗ ಕಂಡಕ್ಟರ್ ಆಗ್ಬೇಕು ಅಂತ ಅಂದ್ರೆ ಕೆಲವೊಂದಷ್ಟು ಏನೇನೋ ಮಾಡಿಸ್ಕೋಬೇಕು, ಬ್ಯಾಡ್ಜ್ ಅದು ಇದು ಅಂತ ಹೇಳ್ತಾರೆ. ಬ್ಯಾಡ್ಜ್ ಎಲ್ಲ ಮಾಡಿಸ್ಬೇಕು ಸರ್. ಅದೆಲ್ಲ ಹೆಂಗ್ ಗೊತ್ತಾಯ್ತು ನಿಮ್ಗೆ ಮಾಡಿಸ್ಕೋಬೇಕಿದ್ದನ್ನ ಅಂತ? ಸೀನಿಯರ್ ಇರ್ತಾರಲ್ಲ ಸರ್, ಅವ್ರು ಕೇಳ್ಕೊಂಡು ಮಾಡಿಸ್ಕೊಂಡು ಹೋದ್ರು ಸರ್. ಅವ್ರನ್ನ ಕೇಳ್ಕೊಂಡು ಈ ಲೈಸೆನ್ಸ್, ಬ್ಯಾಡ್ಜ್ ಇವೆಲ್ಲ ಮಾಡಿಸ್ಕೊಂಡ್ರೆ KSRTC ನಲ್ಲಿ ಕಂಡಕ್ಟರ್ ಕೆಲಸ ಸಿಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಹಂಗಾಗಿ ನೀವು ಆ ಒಂದು ಲೈಸೆನ್ಸ್, ಬ್ಯಾಡ್ಜ್ ಇದೆಲ್ಲ ಅದನ್ನು ಕೂಡ ಮಾಡ್ಕೊಂಡ್ರಿ. SSLC ಆದ್ಮೇಲೆ ಅದ್ರ ಮಾರ್ಕ್ಸ್ ಕಾರ್ಡ್ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಅದ್ರ ಸೆಲೆಕ್ಷನ್ ಮಾಡಿಸ್ಕೋತಾರೆ. ನಾಲ್ಕು ಸಾವಿರ ಜನದಲ್ಲೇ ಒಂದು 350 ಜನ ತಗೊಂಡ್ರು ಸರ್. ಅವತ್ತು ಅವತ್ತು 4,000 ಜನ ಅರ್ಜಿ ಹಾಕಿದ್ರೆ ಹಾಕಿದ್ರು ಸರ್. 78ನೇ ಇಸ್ವಿನಲ್ಲೇ ದೊಡ್ಡ ಸಂಖ್ಯೆ. ಅದು ಮಂಗಳೂರು ಡಿವಿಜನ್ ಹಾಸನದಲ್ಲಿ ಇತ್ತು ಡಿಪೋನ, ಆಗ ಮಂಗಳೂರಿಗೆ ಹಾಕಿದ್ರು 79ರಲ್ಲಿ. ಅಲ್ಲೊಂದು 6 ವರ್ಷ ಕೆಲಸ ಮಾಡಿದೆ. ಆಮೇಲೆ ಹಾಸನಕ್ಕೆ ಹತ್ರ ಆಯ್ತು ಅಂತ ಹಾಸನದಲ್ಲಿ ಬಂದು ಒಂದು 15 ವರ್ಷ ಮಾಡಿದೆ. ರಾಮನಾಪುರದಲ್ಲಿ ಒಂದು 8 ವರ್ಷ ಮಾಡಿದೆ. ಅರಕಲೋಡ್ ಡಿಪೋ ಹತ್ರ ಆಯ್ತು ಅಂತ ಮನೆಗೆ ಬಂದು ಅರಕಲೋಡಲ್ಲಿ ಒಂದು 8 ವರ್ಷ ಮಾಡಿದೆ. ಒಟ್ಟಾರೆ 35 ವರ್ಷ ಕೆಲಸ ಮಾಡಿದೆ ಸರ್. ಒಟ್ಟಿಗೆ 35 ವರ್ಷ ಸೇವೆ ಸಲ್ಲಿಸಿದ್ರು ಕೆಎಸ್ಆರ್ಟಿಸಿಯಲ್ಲಿ. ಹೌದೌದು ಅಲ್ವಾ. ಈಗ ಹೇಗೆ ಆಯ್ಕೆ ಮಾಡ್ತಾ ಇದ್ರು ನಿಮ್ಮನ್ನು ಕಂಡಕ್ಟರ್ ವೃತ್ತಿಗೆ? ಅದೇ ಸರ್, ಅವ್ರು ಮಾಸ್ಕ್ ಕಾರ್ಡ್ ಕೇಳೋರು, ಕೆಲವರು ಕ್ವಶನ್ ಕೇಳೋರು, ಅದ್ರ ಬಗ್ಗೆ ಸೆಲೆಕ್ಷನ್ ಮಾಡಿ ಇದ್ ಮಾಡೋರು ಸರ್. ಆ ತರದಲ್ಲಿ ನಿಮ್ದು ಆಯ್ಕೆ ಆಯ್ತು. ಆಯ್ತು. ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಮಂಗಳೂರು ಭಾಗದಲ್ಲಿ? ಮಂಗಳೂರು ಭಾಗದಲ್ಲಿ 8 ವರ್ಷ ಮಾಡಿದೆ ಸರ್. ಹಾಸನದಲ್ಲಿ ಒಂದು 15 ವರ್ಷ ಮಾಡಿದೆ ಸರ್. ಆಮೇಲೆ ರಾಮಾಪುರದಲ್ಲಿ ಒಂದು 7 ವರ್ಷ ಮಾಡಿದೆ. ಕೊನೆಗೆ ಅರಕಲಗೋಡಲ್ಲಿ 2011ರಲ್ಲಿ ರಿಟೈರ್ಡ್ ಆಯ್ತು ಸರ್. ಈಗ ವೃತ್ತಿ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ, ವರ್ಷ ವರ್ಷವೂ ಕೂಡ ಪ್ರಶಸ್ತಿಗಳು ಬಂದಿದ್ದಾವೆ. ಯಾವ್ಯಾವ ಕಾರಣಕ್ಕೆ ಪ್ರಶಸ್ತಿ ಬಂದಿದೆ ನಿಮಗೆ? ಅಟೆಂಡೆನ್ಸ್ ರೆಗ್ಯುಲರ್ ಆಗಿರ್ಬೇಕು ಸರ್. ಆಮೇಲೆ ಕಲೆಕ್ಷನ್ ಅಲ್ಲಿ ತರಬೇಕು. ಆಮೇಲೆ ಅಧಿಕಾರಿಗಳ ಮುಂದೆ ಒಬ್ಲೇಜ್ ಮಾಡಿಕೊಂಡು ಇದ್ ಮಾಡಿಕೊಂಡು ಇದ್ ಮಾಡಿದ್ರೆ ಜನಗಳ ಬಗ್ಗೆ ಮಾಹಿತಿ ಎಲ್ಲ ಪಡ್ಕೊಂಡು ಬಸ್ಸಿಗೆ ಟೈಮ್ ಟೈಮ್ಗೆ ಹೋಗಿ ರೂಟ್ ಆಪರೇಟ್ ಮಾಡೋದ್ರಿಂದ ನಮಗೆ ಕಲೆಕ್ಷನ್ ಇಂಪ್ರೂವ್ ಆಗೋದು. ಆ ಟೈಮಿಗೆ ಬಸ್ ಹೋಗೋದು, ಆ ಟೈಮಿಗೆ ಜನ ಬರೋರು, ಆಫೀಸರ್ಗಳು ಹೋಗೋರೆಲ್ಲ ಆ ಟೈಮ್ಗೆ ಹೋಗಿ ಬಂದು ಮಾಡಿ ಅದರಿಂದ ನಮಗೆ ಕಲೆಕ್ಷನ್ ಉತ್ಪತ್ತಿಯಾಗಿ ಅದರಿಂದ ನನಗೆ ಅವಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಸರ್. ಸುಮಾರು ಒಂದು 16 ವರ್ಷ ಒಳ್ಳೆ ಕಲೆಕ್ಷನ್ ಮಾಡಿದಿರ ಅಂತ ಹೇಳಿ ಅವಾರ್ಡ್ ಬಂದಿದೆಯಲ್ಲ ನಿಮಗೆ ಸರ್? ನಾನು ಯಾಕೆ ತಗೋಬಾರ್ದು ಅಂತ ಶ್ರಮ ಪಟ್ಟು ಎಲ್ಲ ಇದು ಮಾಡಿದೆ. ಆವಾಗ ನನಗೆ ಪ್ರತಿ ವರ್ಷ 16 ಸಾರಿ ನನಗೆ ಫಂಕ್ಷನ್ ಮಾಡಿ ಡಿಪೋದಲ್ಲಿ ಇಬ್ಬರಿಗೆ ಅವಾರ್ಡ್ ಕೊಡ್ತಾರೆ ವರ್ಷಕ್ಕೊಂದ್ಸಾರಿ. ಅದ್ರಲ್ಲಿ ನಾನೊಬ್ಬ ಸೆಲೆಕ್ಷನ್ ಆಗಿ ಒಂದು 16 ವರ್ಷ ನಾನು ತಗೊಂಡಿದ್ದೀನಿ. ಜಾಸ್ತಿ ಕಲೆಕ್ಷನ್ ಯಾರು ಮಾಡ್ತಾ ಇದ್ರು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ರೆ? ಹೌದು ಸರ್. ಇಡೀ ವಿಭಾಗದಲ್ಲಿ ನಿಮ್ ಡಿಪೋ ಏನು ಬರ್ತಾ ಇತ್ತು? ಇರೆಗ್ಯುಲರ್ ಆಗ್ಬಾರ್ದು, ಆಬ್ಸೆಂಟ್ ಆಗ್ಬಾರ್ದು. ಆ ಟೈಮ್ಗೆ ಬಸ್ ಹೋಗ್ದೋದ್ರೆ ಪಬ್ಲಿಕ್ ಎಲ್ಲ ಅಧಿಕಾರಿಗಳ ಮೇಲೆ ದೋಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಸೆಲೆಕ್ಷನ್ ಮಾಡ್ಬಿಟ್ಟು ರೆಗ್ಯುಲರ್ ಯಾರು ಆಪರೇಟ್ ಮಾಡ್ತಾರೆ ಅವರಿಗೆ ಈ ತರ ಮಾಡ್ಕೊಡೋರು ಸರ್. ಅವತ್ತಿನ ಕಾಲಕ್ಕೆ ಒಂದು ವರ್ಷದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತಾ ಇದ್ರಿ? ಅವತ್ತಿನ ಕಾಲದಲ್ಲಿ 30 ಪೈಸೆ ಸ್ಟೇಜ್ ಇತ್ತು ಸರ್, 78-79ರಲ್ಲೆಲ್ಲ. ಇವತ್ತು 11 ರೂಪಾಯಿ ಸ್ಟೇಜ್ ಆಗಿದೆ, 300 ರೂಪಾಯಿಂದ ಕಲೆಕ್ಷನ್ ಆಗಿದೆ. ಅವಾಗ ಇತ್ತೀಚೆಗೆಲ್ಲ 30,000-40,000 ಒಂದು ರೂಟಲ್ಲಿ ಕಲೆಕ್ಷನ್ ಆಗ್ತದೆ. ಅವತ್ತಿನ ಕಾಲದಲ್ಲಿ 500, 600, 700 ರೂಪಾಯಿ ಕಲೆಕ್ಷನ್ ಆಗುತ್ತೆ ಸರ್. 79ರಲ್ಲಿ ನಿಮಗೆ 150 ರೂಪಾಯಿ ಸಂಬಳ ಸರ್. ಬಹಳ ಕಡಿಮೆ ಸಂಬಳ ನಿಮಗೆ. ಸಂಬಳ ಅಂದ್ರೆ ಅದೇ ಹೆಚ್ಚಾಗುತ್ತೆ ಸರ್ ನಮಗೆ, ಜಾಸ್ತಿ ಆಗ್ತಿತ್ತು ಅದನ್ನೇ. ಹೌದೌದು. ಈ ಕಲೆಕ್ಷನ್ ಜಾಸ್ತಿ ಮಾಡ್ತಾ ಇದ್ರಲ್ಲ, ಇದು ಹೆಂಗ್ ಸಾಧ್ಯ ಆಗ್ತಾ ಇತ್ತು ಅಂತ ಅಂತಂದ್ರೆ, ನೀವು ಈಗ ಪ್ರತಿ ದಿವಸನು ಕೂಡ ರಜಾ ಹಾಕ್ತಂಗ ಹೋಗ್ತಾ ಇದ್ರಿಂದ ಸಾಧ್ಯ ಆಗ್ತಾ ಇತ್ತು, ಅಥವಾ ನಿಮ್ ಸೇವೆ ನೋಡಿ ಜನಗಳು ಬರ್ತಾ ಇದ್ರೆ ಹೇಗೆ? ಆ ಟೈಮಲ್ಲಿ ಆ ರೂಟ್ ಬಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಟೈಮ್ಗೆ 9 ಗಂಟೆ ಅಂದ್ರೆ 9 ಗಂಟೆಗೆ ಬಂದು ಆಪರೇಟ್ ಮಾಡ್ಕೊಂಡು ಹೋದ್ರೆ ಜನಗಳು ರೆಗ್ಯುಲರ್ ಆಗಿ ಅದೇ ಬಸ್ಸಿಗೆ ಜಾಸ್ತಿ ಜನ ಬರ್ತಾ ಇದ್ರು. ಮತ್ತೆ ಎಲ್ಲಾ ಸ್ಟ್ಯಾಂಡ್ ಅಲ್ಲೂ ರೆಗ್ಯುಲರ್ ಆಗಿ ಬರ್ತದೆ ಅಂದ್ರೆ ಆ ಜನಗಳಲ್ಲೇ ಮಮ್ಮತೆ ಇರೋದು, ಅದರಿಂದ ಕಲೆಕ್ಷನ್ ಜಾಸ್ತಿ ಆಗೋದು ಸರ್. ಓಹೋ. ನೀವು ಸಮಯ ಪಾಲನೆ ಮಾಡ್ತಾ ಇದ್ರಿ. ಡ್ರೈವರ್ ಕಂಡಕ್ಟ್ ಇಬ್ರು ಮಾಡಿದ್ರೆ ಆ ತರ ಬಸ್ ಆಪರೇಟ್ ಮಾಡಿದ್ರು ಕೆಟ್ಟೋಗ್ದಂಗೆ ಮಾಡಿದ್ರೆ ಅದು ಕಲೆಕ್ಷನ್ ತಾನಾಗೆ ಬರೋದು ಸರ್. ಅರ್ಧ ದಿವಸ ಹೋಗ್ದಲ್ಲ ಹೋದ್ರೆ ಬರದಲ್ಲ ಹೋದ್ರೆ ಆಪರೇಟ್ ಆಗ್ತದಲ್ಲ, ಕಮ್ಮಿ ಆಗದ ಕಲೆಕ್ಷನ್. ಈಗ ನೀವು ರಜಾ ಹಾಕ್ತಾ ಇರಲಿಲ್ಲ ಅಂತ ಹೇಳಿ ಒಂದು ಅದಕ್ಕೂ ಕೂಡ ನಿಮಗೆ ಪ್ರಶಸ್ತಿಗಳು ಬಂದಿದ್ದಾವೆ. ರಜಾ ಹಾಕದಂಗೆ ಕೆಲಸ ಮಾಡೋದು ಹೆಂಗ್ ಸಾಧ್ಯ ಆಗ್ತಾ ಇತ್ತು ನಿಮ್ಗೆ? ಸಾಧ್ಯ ಆಗ್ತಂದ್ರೆ ಆ ಟೈಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಬಿಟ್ಟು ನಮ್ಗೆ ಏನೋ ಕೆಲಸ ಮಾಡಿದ್ರೆ ನಾವು ಡ್ಯೂಟಿ ಮಾಡ್ಬೇಕು ಅಂತ ಒಂದ್ ಇಷ್ಟ ಇತ್ತು. ಇವತ್ತು ಜಮೀನಲ್ಲೂ ಅದೇ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಈ ವರ್ಷದಲ್ಲಿ 24ರಲ್ಲಿ ನನಗೆ ಒಂದು 20 ಲಕ್ಷ ಆದಾಯ ಮಾಡಿದ್ರಿ ಜಮೀನಲ್ಲೆಲ್ಲ. ಕಂಡಕ್ಟರ್ ಆಗಿದ್ದಾಗಲೂ ಅದೇ ರೀತಿಯ ರೂಟ್ ಆಪರೇಟ್ ಮಾಡಿ ಅದರಿಂದ ಕಲೆಕ್ಷನ್ ಬರೋದು. ಮನ್ಸು ಬೇಕಷ್ಟೇ ಸರ್, ಕೆಲಸ ಮಾಡಿ ನಾವು ದುಡಿಬೇಕು ಅಂತ ಮನ್ಸಿದ್ರೆ ಆ ತರ ಹಾಗೆ ಆಗ್ತದೆ ಸರ್. ದುಡಿಮೆ ಆಗ್ತದೆ, ಬಡಸ್ತನ ಬರೋದೇ ಇಲ್ಲ ಸರ್ ಆ ತರ. ಇಡೀ ಸರ್ವಿಸ್ ಅಲ್ಲಿ 35 ವರ್ಷ ಏನ್ ಸರ್ವಿಸ್ ಮಾಡಿದ್ರ, ಅದ್ರಲ್ಲಿ ಎಷ್ಟು ದಿವಸ ರಜಾ ಹಾಕಿದ್ರಿ? 7 ದಿವಸ ರಜಾ ಬಂದಿದೆ ಸರ್ ನನಗೆ. 7 ದಿವಸ ಮಾತ್ರ ಸರ್ ಅಲ್ಲಿ? ಯಾಕೆ ಹಾಕಿದ್ರಿ 7 ದಿವಸಕ್ಕೂ ಕೂಡ? 4 ದಿವಸ ಸ್ಟ್ರೈಕ್ ಆಯ್ತು, ಕೆಎಸ್ಆರ್ಸಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಅಂತ ಹೇಳಿ ನಮಗೆ ಬೇಡಿಕೆ ಹೋಗಿರ್ತಾವಲ್ಲ ಅಂತರಲ್ಲಿ ಇರೋದಾಗಿರೋದು 3ನೇ ದಿವಸ ಸರ್. ಈಗ ಹಬ್ಬ ಹುಣ್ಣಿಮೆಗಳು ಅಂತ ಹೇಳಿ ಬರ್ತಾ ಇರುತ್ತೆ, ಇನ್ನೇನೋ ಶುಭ ಕಾರ್ಯಗಳು ಅಂತ ಬರುತ್ತೆ. ಆ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಡ್ಯೂಟಿ ಯಾವ್ದು ಅಡ್ಜಸ್ಟ್ ಆಗ್ತದೆ ಆ ಟೈಮ್ಗೆ ಹಬ್ಬಕ್ಕೆ ಇಳಿಯಾ ಅಂತ ಡ್ಯೂಟಿ ಮಾಡ್ಕೊಂಡೆ ಹೋಗ್ತಿದ್ದೆ ಸರ್ ನಾವು. ಅದರಿಂದ ನಮಗೆ ರಜಾ ಅವಶ್ಯಕತೆ ಇರಲಿಲ್ಲ, ಹಬ್ಬಕ್ಕೆ ಹೋಗೋ ಟೈಮಿಗೆ ಸಾಕಾಗಿತ್ತು. ಅದಕ್ಕೆ ಹಬ್ಬ ಅಂತೇಳಿ ಒಂದು ವಾರಗಟ್ಟಲೆ ರಜಾ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಕೆಲಸ ಆಗ್ತಿತ್ತಲ್ಲ, ನಾವು ದುಡಿಮೆನು ಮಾಡಕ್ ಆಗ್ತಿತ್ತಲ್ಲ ಸರ್, ಅದರಿಂದ ಆ ತರ ಬಂದಿದ್ದೀನಿ ಸರ್ ನಾನು. ಹಂಗಾಗಿ ಬರೀ 7 ದಿವಸ ನೀವು ಇಡೀ ಸರ್ವಿಸ್ ಅಲ್ಲಿ ರಜಾ ಹಾಕಿದ್ದು? ರಜಾ ಮಾಡಿದ್ದೀನಿ ಸರ್. ಈಗ ಮನೇಲೆಲ್ಲ ಬೈತಾ ಇರಲ್ವಾ? ಈ ರಜಾ ಹಾಕೋದಿಲ್ಲ ಹಬ್ಬದಲ್ಲೂ ಇರೋದಿಲ್ಲ ಅಂತ ಹೇಳಿ ಬೈತಾ ಇರ್ತಾರೆ. ಹಬ್ಬಕ್ಕೆ ಏನ್ ಬೇಕು ಸರ್, ಇನ್ನೇನು ಹಣದ ಅವಶ್ಯಕತೆ ಇರ್ತದೆ, ಮಾಡ್ತಾ ಇರ್ತದೆ, ನಮ್ಮ ಸಂಬಳದಲ್ಲಿ ನೀವು ತಗೊಂಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿವೋ ಮಾಡ್ಕೊಳ್ಳೋರು ಸರ್ ಅದ್ರಲ್ಲಿ ಅಷ್ಟೇ, ಇನ್ನೇನಿಲ್ಲ. ಓಟಿನ ಕೂಡ ಜಾಸ್ತಿ ಮಾಡ್ತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ರು ಆಗ್ಲಿ ನೀವು? ಹೌದು ಸರ್, ರಾಮನಾಪುರ ಡಿಪ್ಪದಲ್ಲಿ ಬಂದಾಗ ದಿವಸಕ್ಕೆ 3.25 ಗಂಟೆ ಓಟಿ ಇತ್ತು ಒಂದು ರೂಟು. ರೆಗ್ಯುಲರ್ ಆಗಿ 3.25 ಗಂಟೆ ಅಂದ್ರೆ 30 ದಿವಸಕ್ಕೆ 110 ಗಂಟೆ ಓಟಿ ಆಗದ್ ನನಗೆ. 110 ಗಂಟೆ ಓಟಿ ಆದ್ರಿಂದ ಅದೇ 30,000-35,000 ಸಂಬಳ ಜಾಸ್ತಿ ಆಗುತ್ತೆ ಸರ್. ಆತರ ಮಾಡ್ಕೊಂಡು ಬಂದೆ ಸರ್. ನಿವೃತ್ತ ಆದ್ಮೇಲೆ ಜಮೀನ್ ಕೊಂಡ್ಕೋಬೇಕು ಅಂತ ಹೇಳಿ ಆಸೆ ಇತ್ತು ನಿಮ್ಗೆ? ಜಮೀನ್ ಕೊಂಡ್ಕೋಬೇಕು ಅಂತ ಇತ್ತಲ್ಲ, ನಮ್ಮ ದೊಡ್ಡ ಮಗ ಏನ್ ಮಾಡಿದ್ರು, ಎಲ್ಲರೂ ಒಂಚೂರು ಜಮೀನ್ ಮಾಡೋಣ ಅಂತ ಹೇಳ್ತಾ ಇದ್ರು. ಇನ್ನೊಂದ್ ತಿಂಗಳಿತ್ತು ನಿವೃತ್ತಿ ಆಗೋದು, ಆಮೇಲೆ ನೋಡೋಣ ಅಂತ ಹೇಳಿ ಕೆಲವೆಲ್ಲ ಹಳ್ಳಿಗೆಲ್ಲ ಹೋಗಿ ನೋಡ್ದು. ಆಮೇಲೆ ತಗೊಂಡ್ಮೇಲೆ ಅವ್ರೇನ್ ಮಾಡಿದ್ರು, ಅಪ್ಪಕ್ಕೆ ಶ್ರಮ ಪಡ್ತಾರೆ ಅಂತ ಗೊತ್ತಿತ್ತಲ್ಲ, ಆತರ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಜಮೀನ್ ಇರ್ಲಿ ಅಂತ ತಗೊಳಕ್ ಹೋದ್ರು. ನಾನೇ ಮಾಡಿದ್ರು ಶ್ರಮ ಪಟ್ಟು ಒಂದೊಂದಾಗಿ ಒಂದು ಬೆಳೆ ಮಾಡ್ಕೊಂಡ್ಬಂದೆ. ಆ ಬೆಳೆ ಮಾಡ್ಕೊಂಡ್ಬಂದಾಗ ಈಗ 5-6 ವರ್ಷ ಕಳೆದ್ಮೇಲೆ ಅವು ತಾನಾಗಿ ನಮ್ಗೆ ಉತ್ಪತ್ತಿ ಆಗಿ ಬೆಳೆ ಬರ್ತಾ ಇದೆ ಸರ್. ಜಮೀನ್ ಕೊಂಡ್ಕೊಳ್ಳೋದಕ್ಕಿಂತ ಮೊದಲು ಎಲ್ಲೆಲ್ಲಿ ನೋಡಿದ್ರಿ ಜಮೀನ್? ಬೆಮ್ಮತ್ತಿ, ಎಣ್ಣೂರು, ಕೊಂಗಳೆ ಆ ಕಡೆ ಎಲ್ಲ ಅರ್ಕಲೂರು ತಾಲೂಕಲ್ಲೇ ನೋಡಿದ್ವಿ ಸರ್. ಈಗ ಸುಮಾರು 35 ವರ್ಷ ನೀವು ವೃತ್ತಿಯಲ್ಲಿ ಇದ್ದಂತವ್ರು, ಕೃಷಿ ಮಾಡ್ತೀನಿ ಅನ್ನೋ ಭರವಸೆ ಇತ್ತ ನಿಮ್ಗೆ? ಇತ್ತು ಸರ್, ನಮ್ಗೆ ಎಲ್ಲಾ ಕೆಲಸ ಅಲ್ಲಿ ಕಂಡಕ್ಟರ್ಗೆ ಹೋದಾಗ ಕಂಡಕ್ಟರ್ ಕೆಲಸ ಮಾಡೋದು, ಮತ್ತೆ ಏನಾದ್ರು ಆಪ್ ಗಿಫ್ ಇದ್ದಾಗ ಅಲ್ಲಿ ಜಮೀನ್ ಕಡೆ ಕೆಲಸ ಮಾಡಿದ್ವಿ ಸರ್. ಅದ್ರೊಳಗೆ ಆಗ್ಲೂ ಮಾಡೋದ್ರಿಂದ ಇತ್ತು ಸರ್. ಕೆಲಸದಲ್ಲಿ ಇರುವಾಗ್ಲೂ ಕೂಡ ಕೆಲಸ ಮಾಡ್ತಾ ಇದ್ರಿ? ಮಾಡ್ತಾ ಇತ್ತು. ಕೆಲ್ಸಕ್ಕೆ ಹೋಗೋದ್ ಮೊದ್ಲಾಗ್ಲೂ 3 ತಿಂಗಳಲ್ಲಿ 300 ಗಾಡಿ, 1 ರೂಪಾಯಿಗೆ 1 ಗಾಡಿ ಗೊಬ್ಬರ ಹೇರ್ಬಿಟ್ಟು ನಾನು ಮಾರಿದನು. ಒಂದ್ ಎತ್ತಿನ ಗಾಡಿಯಲ್ಲಿ 1 ರೂಪಾಯಿ 1 ಗಾಡಿ ಕಿತ್ತಾಕಿ ಬಂದ್ರೆ. ಹೌದು, 300 ಗಾಡಿ ಹೊರದಿದ್ದೆ ನಾನು. ಆತರ ನಾನು ಸಂಪಟ್ಟು ಸಂಪಳ ಪಟ್ಟು ಮಾಡಿದೀನಿ ಸರ್. ಕೆಲಸ ಮಾಡುವಾಗ್ಲೂ ಈ ಕೆಲಸ ಎಲ್ಲ ಮಾಡ್ತಾ ಇದ್ರಿ ನೀವು? ಮಾಡ್ತಾ ಇದ್ರಿ. ಈಗ ಏನು ಜಮೀನ್ ಕೊಂಡ್ಕೊಂಡಿದ್ರಲ್ಲ ಇಲ್ಲಿ ಕೊರಟಿಕೆರೆ ಕಾವಲಲ್ಲಿ, ಈ ಜಮೀನನ್ನ ಹೆಂಗ ಆಯ್ಕೆ ಮಾಡಿದ್ರಿ? ಇಲ್ಲೊಬ್ರು ಯಾರೋ ಈಗ ಜಮೀನ್ ಇದೆ ಅಂತ ಹೇಳಿ ಇವರು ಶಶಿಧರ್ ಅಂತ ಹೇಳ್ಬಿಟ್ಟು ಅವ್ರು ಈಗ ಕೊಡ್ತಾರೆ ಅಂತ ಬಂದು ನೋಡ್ದು ಕೇಳ್ಕೊಂಡು ಹೋದು. ಆಮೇಲೆ ಮತ್ತೆ ಜಾಸ್ತಿ ಆಯ್ತು, ಬಿಟ್ಟು ಹೋಗಿದ್ದು, ಮತ್ತೆ ಪುನಃ ಬಂದು ಆ ಜಮೀನು ಪರ್ಚೇಸ್ ಮಾಡಿ ತಗೊಂಡೆ ಸರ್. ಈ ಜಮೀನೇ ಆಗ್ಬೋದು ಪರವಾಗಿಲ್ಲ, ಇಲ್ಲಿ ನಾನು ದುಡಿಬಹುದು ಅಂತ ಹೇಳಿ ಹೆಂಗ್ ಭರವಸೆ ಬಂತು ನಿಮ್ಗೆ? ತಾನಾಗೆ ತೋರಿಸ್ತು ಸರ್, ಮಾಡಕ್ ಹೋದಾಗ ತಾನಾಗೆ ಕೆಲಸ ತೋರಿಸ್ತು ಸರ್. ಅದು ಈ ಗಿಡ ಹಾಕ್ಬೇಕು ಆ ಗಿಡ ಹಾಕ್ಬೇಕು ಅಂತೇಳಿ ಮಾಡಿದ್ರು. ಅದರಿಂದ ಸಿಲ್ವರ್ ಆಯ್ತು, ಅದಕ್ಕೆ ಮೆಣಸು ಆಯ್ತು, ಅದರಿಂದ ತೆಂಗು ಆಯ್ತು, ಅಡಿಕೆ ಆಯ್ತು, ಅದರಿಂದ ಒಂದೊಂದಾಗ ಉತ್ಪತ್ತಿ ಬರ್ತಾ ಇದೆ ಸರ್. ನೀವು ಕೊಂಡ್ಕೊಂಡಾಗ ಏನೇನಿತ್ತು ಇಲ್ಲಿ? ಕೊಂಡ್ಕೊಂಡಾಗ ಏನು ಖಾಲಿ ಜಾಗ ಸರ್, ಮರಗಿಡಗಳು ಇತ್ತು, ಸ್ವಲ್ಪ ಕಾಡಿನಂಗೆ ಎಲ್ಲ ಬೆಳೆದಿತ್ತು, ಅದೆಲ್ಲ JCP ಎಲ್ಲ ನೆರ ಮಾಡಿಸಿ ಮಟ್ಟಿ ಮಾಡಿ ಪೈಪ್ ಲೈನ್ ಎಲ್ಲ ಮಾಡಿ ಇದು ಮಾಡಿದ್ವಿ ಸರ್. ಮೊದ್ಲೆಲ್ಲ ಏನ್ ಬೆಳೀತಾ ಇದ್ರು ಇಲ್ಲಿ? ಶುಂಠಿ, ಆಲೂಗಡ್ಡೆ, ಜೋಳ ಎಲ್ಲ ಬೆಳೀತಾ ಇದ್ರು ಅವ್ರು. ನೀವು 8 ಎಕರೆ ಜಮೀನನ್ನ ಕೊಂಡ್ಕೊಂಡ್ರಿ? 8 ಎಕರೆ ಸರ್. ಸರ್, 8 ಎಕರೆ ಕೊಂಡ್ಕೊಂಡ್ರಿ. ಈ 8 ಎಕರೆನ ಹಂತ ಹಂತವಾಗಿ ನೀವು ಕೊಂಡ್ಕೊಂಡ್ಮೇಲೆ ಏನೇನು ಅಭಿವೃದ್ಧಿ ಮಾಡಿದ್ರಿ, ಎಷ್ಟೆಲ್ಲ ಖರ್ಚು ಮಾಡಿದ್ರಿ ಹೇಳಿ? ಅಲ್ಲೆಲ್ಲ ವೇಸ್ಟೇಜ್ ಎಲ್ಲ ಮರ ಗಿಡ ಇತ್ತು, ಅದ್ರ ಗಿಡ ಎಲ್ಲ ಇದು ಮಾಡಿ ಗುತ್ತಿ ಅದನ್ನ ಇದು ಮಾಡಿ ಮತ್ತೆ ನಾವು ಹೊಸ್ತಾಗಿ ಎಲ್ಲೆಲ್ಲಿ ಬೇಕೋ ಆ ಗಿಡ ಎಲ್ಲ ಬೆಳೆಸಿ ಅವಕ್ಕೆಲ್ಲ ಏನ್ ಮಾಡ್ಬೇಕು ಅದಕ್ಕೆಲ್ಲ ಮಾಡಿದೀವಿ ಸರ್. ನೀರಾವರಿ ಎಲ್ಲ ಮಾಡಿ ಎಲ್ಲ ಮಾಡಿದ್ವಿ ಸರ್. ಕೊಂಡ್ಕೊಂಡು ವರ್ಷ ಏನೇನ್ ಬೆಳೆದ್ರಿ ಇಲ್ಲಿ? ನಾವು ಆಲೂಗಡ್ಡೆ, ಜೋಳ ಹಾಕ್ತೇವೆ ಸರ್. ಆಲೂಗಡ್ಡೆ, ಜೋಳ ಹಾಕಿದ್ರಿ? ಶುಂಠಿ ಹಾಕ್ಲಿಲ್ವಾ? ಶುಂಠಿ ಹಾಕ್ಲಿಲ್ಲ. ಆಲೂಗಡ್ಡೆ, ಜೋಳ ಹಾಕಿದ್ಮೇಲೆ ಎಷ್ಟು ವರ್ಷ ಹಾಕಿದ್ರಿ ಅದನ್ನ? 3 ವರ್ಷ ಹಾಕ್ತೇವೆ ಸರ್. ಆಮೇಲೆ ಯಾಕೆ ಬೇಡ ಅಂತ ಅನಿಸ್ತು? ಅದರಿಂದ ಈ ಲೇಬರ್ ಪ್ರಾಬ್ಲಮ್ ಆಯ್ತು, ಆಮೇಲೆ 1 ವರ್ಷ ಸ್ವಲ್ಪ ಶುಂಠಿನೂ ಆಯ್ತು, ಅದರಲ್ಲೂ ಲೇಬರ್ ಪ್ರಾಬ್ಲಮ್ ಆಯ್ತು, ಅದರಿಂದ ಬಿಟ್ಬಿಟ್ಟು ಮರ ಗಿಡ ಏಳ್ಸಿ 1,000-3,000 ಸಿಲ್ವರ್ ಮರ ಹಾಕ್ತ ಸರ್. ಅದಕ್ಕೆಲ್ಲ ಮೆಣಸೆಲ್ಲ ಹಾಕೊಂಡಿದ್ವಿ, ಮತ್ತೆ ಅಡಿಕೆ ಇದೆ 1,000-1,500, ಆಮೇಲೆ 150 ತೆಂಗಿನ ಗಿಡ ಹಾಕಿದ್ವಿ, ಅಷ್ಟೆಲ್ಲ ಮಾಡಿದ್ವಿ ಸರ್. ಈಗ ತೆಂಗಿನ ಗಿಡ ಎಷ್ಟು ಹಾಕಿದ್ರಿ? 150 ಹಾಕಿದ್ವಿ ಸರ್. 150 ಗಿಡ ಎಲ್ಲಿ ತಂದ್ರಿ? ಇಲ್ಲಿ ನಾವೇ ತರಲು ತಂದ್ಬಿಟ್ಟು ಪರ್ಚೇಸ್ ಹತ್ರ ಹೋಗಿ ಪರ್ಚೇಸ್ ಮಾಡಿ ಅದನ್ನ ನಾಟಿ ಮಾಡಿ 6 ತಿಂಗಳಾದ್ಮೇಲೆ ಹುಟ್ಟಿದ್ಮೇಲೆ 1 ವರ್ಷ ಆದ್ಮೇಲೆ ಗಿಡ ಮಾಡಿ ಅದನ್ನ ಗುಂಡಿ ಎಲ್ಲ ಮಾಡಿ ಎಲ್ಲ ನಾವೇ ಹಾಕಿದೀವಿ ಸರ್. ತೆಂಗಿನ ನರ್ಸರಿ ಮಾಡೋದು ನಿಮ್ಗೆ ಗೊತ್ತಿತ್ತ? ಭಕ್ತರೆಲ್ಲ ತಿಳ್ಕೊಳ್ಳೋದು ಮಾಡೋದು ಸರ್, ಅಷ್ಟು ಅನುಭವಸ್ತು ತಿಳ್ಕೊಂಡು ಮಾಡುತ್ತಿದ್ದ ಸರ್. ಈಗ ಸಾಮಾನ್ಯ ತೋಟ ಮಾಡಬೇಕು ಅಂತ ಅಂದ್ರೆ ನೇರವಾಗಿ ಗಿಡನೇ ತಂದ್ಬಿಡ್ತಾರೆ, ನೀವ್ ಯಾಕೆ ತಳಲು ತಂದು ನೀವೇ ನರ್ಸರಿ ಮಾಡ್ಕೊಂಡ್ರಿ? ತೊಳು ಬೇರೆ ಜಾತಿದೆಲ್ಲ ಹಾಕಿರ್ತಾರೆ, ಅದ್ರಲ್ಲಿ ಫಸ್ಲೆಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಹಿರಿಯವರೆಲ್ಲ ಹಳೆ ಮರ ತೊಳು ತಂದು ಹಾಕಿದ್ರೆ ಮಾಡಿದ್ರೆ ಅದು ಒಳ್ಳೆ ಫಸ್ಲು ಬರ್ತದೆ ಅಂತ ಹೇಳ್ಬಿಟ್ಟು ಅದೇ ರೀತಿ ನಾನು ಮಾಡಿದೀನಿ ಸರ್. ಈಗ 4 ವರ್ಷ ಆಗಿದೆ ಹಾಕಿ, 2 ವರ್ಷ ಫಸ್ಲು ಬರ್ತದೆ. ಈಗ ನೀವು ತಳಲನ್ನ ಹೆಂಗ ಆಯ್ಕೆ ಮಾಡಿದ್ರಿ, ಚೆನ್ನಾಗಿರ್ತವೆ ಅಂತ ಹೇಳಿ ಹೆಂಗ ಗೊತ್ತಾಯ್ತು ನಿಮ್ಗೆ? ಅದು ಹಳೆ ಮರದ್ದು ಅಂತ ಹೇಳ್ಬಿಟ್ಟು ಅನುಭವಸ್ರು ಹಳೆ ಮರದ ಕಡಿ ಕೊಟ್ಟು ಅದ್ ತಂದ್ಬಿಟ್ಟು ನಾಟಿ ಮಾಡ್ತೇವೆ ಸರ್. ಈಗ 8 ವರ್ಷದ ಹಳೆ ಮರ ಆಗ್ಬೇಕದು? ಅದು ಬೇಕು ಸರ್, ಒಂದು 25-30 ವರ್ಷ ಬೇಕು. 25-30 ವರ್ಷ ಬೇಕು. ತಂದು ನರ್ಸರಿ ಹೆಂಗ್ ಮಾಡಿದ್ರಿ ಹೇಳಿ ವಿವರವಾಗಿ, ಹೆಂಗ್ ನರ್ಸರಿ ಮಾಡ್ಕೊಳ್ಳಂತ ತೆಂಗಿಂದು? ಅದೇ ಸರ್, ಇಲ್ಲಿ ಭೂಮಿನ ಉಕ್ಕೆ ಮಾಡ್ಬಿಟ್ಟು ಅದಕ್ಕೆ 1 ಅಡಿ 1.5 ಅಡಿ ಸ್ವಲ್ಪ ಆಳದಲ್ಲಿ ಗುಂಡಿ ಹೊಡೆದು ಅರ್ಧ ಅಡಿ ಮಣ್ಣು ಬಿಚ್ಚಿಬಿಟ್ಟು ಮೇಲೆ ಬಿಟ್ಟು ನರ್ಸರಿ ಮಾಡಿದೆ ಸರ್. ಎಷ್ಟು ವರ್ಷ ಬೆಳೆಸಿದ್ರಿ ನರ್ಸರಿಲಿ? ನರ್ಸರಿಯಲ್ಲಿ 6 ತಿಂಗಳು ಬೇಕಾದ್ರೆ ಹುಟ್ಟಬೇಕಾದ್ರೆ, ಆಮೇಲೆ ನಂತರ ಒಂದು 6 ತಿಂಗಳು ಬಿಟ್ಟು ಆಮೇಲೆ ಒಂದು ವರ್ಷದ ಮೇಲೆ ನಾಟಿ ಮಾಡಿದೆ ಸರ್. ಎಷ್ಟು ತೆಂಗಿನ ಗಿಡ ಹಾಕೊಂಡ್ರಿ? ಅದು 250 ಹಾಕಿದೆ ಸರ್. ಇಲ್ಲಿ 150 ಗಿಡ ಹಾಕೊಂಡಿದ್ದೀನಿ ನಾನು, 100 ಮಾರಿದ್ದೀನಿ, 150 ರೂಪಾಯಿ ಗಿಡ ಹಾಗೆ. ಹೌದು ಸರ್. 150 ಅಷ್ಟೇ ಹಾಕೊಂಡಿದ್ದು ನೀವು? 150 ಹಾಕಿದ್ದು ಸರ್, ಜಾಗ ಅಷ್ಟೇ ಇದೆ, 150 ಹಾಕಿದೀನಿ. ಇನ್ನ 100 ಗಿಡನ ಮಾರದ ಅಷ್ಟೇ. ಸಿಲ್ವರ್ ಎಷ್ಟು ಎಕರೆಗೆ ಹಾಕಿದ್ರಿ? ಸಿಲ್ವರ್ ಇದೆ ಸರ್, ಒಂದು 4.5 ಎಕರೆ ಇದೆ ಸರ್. 4.5 ಎಕರೆ ಇದೆ. ಸಿಲ್ವರ್ ಯಾಕೆ ಹಾಕಿದ್ರಿ? ಅವತ್ತಿನ ಕಾಲದಲ್ಲಿ ಸಿಲ್ವರ್ ಮರದ್ದು ಸ್ವಲ್ಪ ಜಾಸ್ತಿ ಬೇಡಿಕೆ ಇತ್ತು, ಅದರಿಂದ ಏನ್ ಮಾಡ್ದೋ ಸಿಲ್ವರ್ ಹಾಕೋಣ ಅಂತ ಹಾಕ್ತಾ. ಇತ್ತೀಚೆಗೆ 6-7 ವರ್ಷದಿಂದ ಯಾರು ಸಿಲ್ವರ್ ಹಾಕ್ತಾ ಇಲ್ಲ. ಈಗ ನಾವು ಸಿಲ್ವರ್ ಹಾಕಿದ್ವಿ, ಅದು ಉಳಿಸ್ಕೊಂಡ್ಬಿಟ್ಟು ಅದ್ ಮೆಣಸು ಹಾಕಿದ್ವಿ ಸಿಲ್ವರ್ ಮರಕ್ಕೆ, ಆ ಮೆಣಸಲ್ಲಿ ನಮಗೆ ಉತ್ಪತ್ತಿ ಆಗ್ತಾ ಇದೆ ಸರ್. ಸಿಲ್ವರ್ ಎಷ್ಟು ಗಿಡ ಹಾಕಿದ್ರಿ? ಸಿಲ್ವರ್ ಇದೆ ಸರ್, 3,000 ಗಿಡ ಇದೆ. 3,000 ಗಿಡ ಇದೆ. 10 ಅಡಿ 10 ಅಡಿಗೆಲ್ಲ ಹಾಕಿದ್ವಿ, 3,000 ಗಿಡ ಇದೆ ಸರ್. ಸ್ವಲ್ಪ ಕೃಷಿ ಸುಲಭವಾಗಿರ್ಲಿ, ಒಂದಷ್ಟು ಮರಮುಟ್ಟಾಗ್ಲಿ ಅಂತ ಹೇಳಿ ಸಿಲ್ವರ್ ಹಾಕಿದ್ದ? ಇಲ್ಲ ಸರ್, ನಾವು ಜೋಳ ಆಲೂಗಡ್ಡೆ ಬೆಳಕ್ಕೆ ಲೇಬರ್ ಸಿಗಲ್ಲ ಅಂತೇಳಿ ಸಿಲ್ವರ್ ಹಾಕಿ ಅದಕ್ಕೆ ಮೆಣಸು ಹಾಕಿದ್ದು. ಅದ್ರಲ್ಲಿ ಏನು ಉತ್ಪತ್ತಿ ಪಡಿಬೋದು ಅಂತೇಳಿ ಮೆಣಸಿನ ಬಳ್ಳಿಲಿ ನಾನು ಸಕಲೇಶ್ಪುರದ ಹತ್ರ ಜಮ್ಮಳ್ಳಿ ಹತ್ರ ಹೋಗಿ ಬಳ್ಳಿ ತಂದ್ಬಿಟ್ಟು ನಾಟಿ ಮಾಡಿ ಈಗ ನರ್ಸರಿ ಮಾಡ್ಕೊಂಡಿದ್ದೀನಿ. ನಾನು ಈಗ ನಾಟಿ ಮಾಡ್ಕೊಂಡು ಕೆಲವು ಹೋದ ಗಿಡಗಳಿಗೆಲ್ಲ ನಾಟಿ ಮಾಡ್ತಾ ಇದ್ದೀನಿ ನಾನು. ಮೆಣಸು ಹಾಕಿ ಅಂತೇಳಿ ಯಾರಾದ್ರೂ ಹೇಳಿದ್ರು ಅಥವಾ ನಿಮ್ಗೆ ಹಾಕ್ಬೇಕು ಅಂತ ಅನಿಸ್ತಾ? ಇಲ್ಲ ಸರ್, ಅಲ್ಲಿ ಮಲ್ಪಟ್ಟು ಸೈಡ್ ಎಲ್ಲ ಹೋಗಿ ಅಲ್ಲಿ ಒಬ್ರು ವಿಶ್ವನಾಥ್ ಅಂತಿದ್ದಾರೆ, ಅವ್ರ ತೋಟಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಅದೊಂದೊಂದು ಮಾಹಿತಿ ತಿಳ್ಕೊಂಡು ಬಳ್ಳಿ ತಂದ್ಬಿಟ್ಟು ಹಾಕಿದ್ರು ಸರ್. ಮೆಣಸು ಯಾವ ತಳಿ ತಂದು ಹಾಕಿದ್ರಿ? ತಳಿ ಹೆಸರೇನು ಗೊತ್ತಿಲ್ಲ ಸರ್, ಅಷ್ಟು ಗೊತ್ತಿಲ್ಲ ಸರ್, ತಳಿ ಹೆಸರು ಗೊತ್ತಿಲ್ಲ. ಒಟ್ಟಿಗೆ ಅಲ್ಲಿ ಹೋಗಿ ಒಳ್ಳೆ ಗಿಡಗಳನ್ನು ಕೊಡಿ ಅಂತ ಹೇಳಿ ತಂದು ಹಾಕೊಂಡು 4 ಕಡ್ಡಿ ಗಿಡ ಎಲ್ಲ ತಂದ್ಬಿಟ್ಟು ಹಾಕಿದೆ ಸರ್. ಎಷ್ಟು ವರ್ಷ ಆಯ್ತು ಮೆಣಸು ಹಾಕಿ? ಹಾಕಿಸಿ ಒಂದು 10 ವರ್ಷ ಮೇಲಾಯ್ತು. 10 ವರ್ಷದ ಮೇಲಾಯ್ತು. ಈಗೆಲ್ಲ 5 ವರ್ಷದಿಂದ ಫಸಲು ಬರ್ತಾ ಇದೆ. ಫಸಲು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಮೊದ್ಲೆಲ್ಲ ಸ್ವಲ್ಪ ಕಮ್ಮಿ ಬರ್ತಾ ಇತ್ತು, ಈಗ ಸ್ವಲ್ಪ ಜಾಸ್ತಿ ಬಂದಿದೆ. ಈ ಸರಿ ಒಂದು 25 ಕ್ವಿಂಟಲ್ ಆಗಿದೆ ಸರ್ ಮೆಣಸು. ಈ ಮೆಣಸಿಗೆ ಏನೇನ್ ಕೆಲಸ ಮಾಡ್ತೀರಿ? ಏನಿಲ್ಲ, ಮೇಲೆ ಹೋಗೋ ಬಳ್ಳಿಗೆಲ್ಲ ಕಟ್ ಹಾಕ್ತಿವಿ, ಅದಕ್ಕೆ ಕಡಿಲೆಲ್ಲ ಸ್ವಲ್ಪ ಗೊಬ್ಬರ ಹಾಕ್ತಿವಿ, ಆ ತರ ಮಾಡ್ಕೊಂಡು ಮೆಣಸನ್ನ ಇದ್ರ ಮಾಡಿದ್ವಿ ಸರ್. ಈ ಉಳುಮೆ ಗಿಳಿಮೆ ಎಲ್ಲ ಮಾಡ್ತೀರ? ಉಳುಮೆ ಮಾಡ್ತೀವಿ ಸರ್, ಬಳ್ಳಿ ಸ್ವಲ್ಪ ದೂರ ಬಿಟ್ಬಿಟ್ಟು ಉಳುಮೆ ಮಾಡಿ ತೋಟ ಎಲ್ಲ ಹಸಾಗ್ಬೇಕಲ್ಲ, ಅದರಿಂದ ಉಳುಮೆ ಮಾಡ್ತೀವಿ ಸರ್. ವರ್ಷದಲ್ಲಿ 2 ಸಾರಿ ಉಳುಮೆ ಮಾಡ್ತೀರಿ? 2-3 ಸಾರಿ ಮಾಡ್ತೀವಿ ಸರ್. 2-3 ಸಾರಿ ಮಾಡ್ತೀರಿ? ಕಳೆಗಳೆ ಬಂದಂಗ ನೋಡ್ಕೊಂಡು ಮಾಡ್ತೀರಾ ಇಲ್ಲ? ನಮ್ದೇ ಟ್ರ್ಯಾಕ್ಟರ್ ಇದೆ, ನಾನೇ ಉಪಯೋಗಿಸ್ಕೊಂಡು ನಾನೇ ಉತ್ಕೊಂಡು ಮಾಡ್ತೀನಿ ಸರ್. ಬೇರೆ ಕೈಲಿ ಉಳ್ಸಕ್ಕಲ್ಲ? ಬೇರೆ ಕೈಲಿ ಉಳ್ಸಲ್ಲ ಸರ್, ಮೆಣಸಿನ ಬಳ್ಳಿ ಹಾಳು ಮಾಡ್ತಾರೆ ಅಂತ ಉಳ್ಸಲ್ಲ. ಯಾಕೆಂದ್ರೆ ಬಳ್ಳಿ ಎಲ್ಲಿರ್ತವೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಳ್ಳಿ ಇದೆ, ಪೈಪ್ ಇದೆ, ನೋಡ್ಕೊಂಡು ನಾವೇ ಉಳ್ತೀವಿ. ಈ ನೀರಾವರಿ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರ ಮೆಣಸ್ಗೆ? ಅದಕ್ಕೆ ಪೈಪ್ ಲೈನ್ ಎಲ್ಲ ಮಾಡ್ಬಿಟ್ಟಿದ್ವಿ ಮೆಣಸು ಹಾಕೋದ್ ಮೊದ್ಲೇ. ಆ ಪೈಪ್ ಲೈನ್ ನಿಂದ ಅದಕ್ಕೆ ಜೆಟ್ ಹಾಕೊಂಡು ಟ್ರಿಪ್ ಮಾಡಿದ್ದೆ 1-3 ವರ್ಷ. ಈಗ ಟ್ರಿಪ್ ಎಲ್ಲ ಹುಳ ತಿಂದು ಹಾಳಾಗೋಯ್ತು, ಈ ಜೆಟ್ಟನ್ನೇ ಉಪಯೋಗಿಸ್ಕೊಂಡು ಅದರಲ್ಲೇ ಮೇಂಟೈನ್ ಮಾಡ್ತೀವಿ ಸರ್. 10 ಅಡಿ 10 ಅಡಿ ಜೆಟ್ ಹಾಕೊಂಡಿದೀವಿ, ಅದನ್ನ ಜೆಟ್ಟಲ್ಲಿ ನೀರು ಹೊಡ್ಕೋತೀವಿ ಸರ್. ಡ್ರಿಪ್ ಬೇಗ ಹೋಗ್ಬಿಡ್ತಾ? ಹೋಯ್ತು ಸರ್, ಒಂದು 2 ವರ್ಷಕ್ಕೆ ಹೋಯ್ತದ. ಯಾಕೆ ಹೋಯ್ತದ್ದು? ಅದು ತೂತಾ ಇರ್ತದಲ್ಲ, ಅದ್ರಲ್ಲಿ ಇರುವೆ ಹೋಗ್ಬಿಟ್ಟು ಎಲ್ಲ ಕಡ್ದಾಗ್ತದೆ. ಹಂಗಾಗಿ ಡ್ರಿಪ್ ಏನು ಬಳಕೆ ಮಾಡ್ತಾ ಇಲ್ಲ? ಡ್ರಿಪ್ ಕೆಲವು ಜಾಗದಲ್ಲಿ ಮಾಡ್ಕೊಂತ ಇದ್ದೀನಿ, ಡ್ರಿಪ್ ಉತ್ತಮ ಆಗ್ತದೆ. ಅದಕ್ಕೆ ಮೆಣಸಿಗೆಲ್ಲ ಸ್ವಲ್ಪ ಅಲ್ಲಿ ತಾಕ್ತದೆ, ಬೆಳೆದಿದೆಯಲ್ಲ ಸರ್ ಮೆಣಸದು, ಸಣ್ಣ ಗಿಡ ಇದ್ದಾಗ ಡ್ರಿಪ್ಪೇ ಮಾಡ್ಕೊಂಡು ಮಾಡಿದೆ ಸರ್. ಮೆಣಸು ನೀವೇ ಕುಯ್ತೀರಾ ಹೆಂಗೆ? ಇಲ್ಲ ಸರ್, 3 ವರ್ಷ ನಾವೇ ಕೂದ, ಈಗ 4 ವರ್ಷದಿಂದ ಬೇರೆಯವರಿಗೆ ಚೇಣಿ ಕೊಟ್ಟು ಕುಯ್ಕೊಂಡು ಹೋಗ್ತಾ ಇದಾರೆ. ನಿಮ್ಗೆ ಮಾಡಕ್ ಆಗೋದಿಲ್ಲ ಅಂತ ಅಥವಾ ಹೆಂಗೆ? 75 ವರ್ಷ ಆಗಿದೆ, ಅದರಿಂದ ನನ್ನ ಕೈಲಿ ಮಾಡಕ್ ಆಗಲ್ಲ. ಮಕ್ಕಳು ಏನೋ ಬಿಸ್ನೆಸ್ ಅಲ್ಲಿ ಇದಾರೆ, ಅವ್ರ ಒಟ್ಟಾಗಿ ಹಾಳಾಗ್ತದೆ ಅಂತೇಳಿ ಬೇರೆಯವರಿಗೆ ಕೊಟ್ಟು ಮಾಡಿಸ್ತಾ ಇದ್ವಿ ಸರ್. ಈ ಒಟ್ಟಿಗೆ ಕೊಟ್ಬಿಡ್ತೀರಾ? ಒಟ್ಟಿಗೆ ಕೊಡ್ತೀವಿ ಸರ್. ಈ ಕಳೆದ ವರ್ಷದಲ್ಲಿ ಎಷ್ಟು ಕೊಟ್ರಿ? ಕಳೆದ ವರ್ಷ 6.5 ಲಕ್ಷ ಕೊಟ್ಟಿದ್ದೆ. ಈ ವರ್ಷ? ಈ ಸರ್ 14 ಲಕ್ಷ ಕೊಟ್ಟಿದ್ದೀವಿ ಸರ್. 14 ಲಕ್ಷಕ್ಕೆ ಕೊಟ್ರಿ. ಕಾಫಿ ಬೆಳಕಬಹುದು ಅಂತ ಅನ್ಸುತ್ತೆ, ಯಾಕೆಂದ್ರೆ ಮೆಣಸು ಚೆನ್ನಾಗಿ ಬಂದಿದೆ, ನೆರಳು ಇದೆ, ಕಾಫಿ ಹಾಕಬಹುದಿತ್ತಲ್ವಾ? ಮಾಡ್ಬೇಕಂತ ಮನ್ಸಿದೆ, ಅದ್ರಲ್ಲಿ ನಮ್ಗೆ ಏಜ್ ಆಗ್ತದೆ, ಸ್ವಲ್ಪ ನೀರು ಸಾಕಾಗಲ್ಲ ಸರ್, ಅದರಿಂದ ಎಲ್ಲಾದ್ರೂ ಮಾಡಿದ್ರೆ ಲಾಸ್ ಆಗ್ತದೆ ಅಂತ ಮಾಡಕ್ ಹೋಗಿಲ್ಲ ಸರ್. ಮಾಡಬಹುದು ಕಾಫಿನ? ಕಾಫಿ ಮಾಡಬಹುದು ಮಾಡಬಹುದು. ಈ ಅರಕಲಗೂಡು ಭಾಗದಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಮೆಣಸು ಕಾಫಿ ಇವೆಲ್ಲ, ನೀವು ಹೆಂಗೆ ಚೆನ್ನಾಗಿ ಬೆಳೆ ತೆಗಿಲಿಕ್ಕೆ ಸಾಧ್ಯ ಆಯ್ತು? ಏನಿಲ್ಲ ಸರ್, ಮನ್ಸಿದ್ರೆ ಅದನ್ನ ಯಾವ್ದು ಬೇಕೋ ಮಾಡಬಹುದು ಸರ್. ಅದಕ್ಕೆ ನೀರು ಬೇಕೋ, ಗೊಬ್ಬರ ಬೇಕೋ, ಅದಕ್ಕೆ ಮೇಂಟೆನೆನ್ಸ್ ಮಾಡಿದ್ರೆ ತಾನಾಗಿ ಎಲ್ಲಾ ತರಲು ಬರ್ತದೆ ಸರ್. ಮೇಂಟೈನ್ ಮಾಡಿದವ್ರೆ ಇಲ್ಲಿ ಹಾಕ್ಬಿಟ್ಟು ಎಲ್ಲ ಹೋಗಿ ಬಂದ್ ಮಾಡಿದ್ರೆ ಆಗಲ್ಲ ಸರ್. ಗೊಬ್ಬರ ಏನೇನು ಹಾಕ್ತೀರಿ ಮತ್ತೆ ವರ್ಷದಲ್ಲಿ 8 ಸಾರಿ ಹಾಕ್ತೀರಿ? ಇಲ್ಲಿವರೆಗೂ ಸೀಮೆ ಗೊಬ್ಬರ ಹಾಕಿಲ್ಲ ಸರ್, ಈ ಸಾರಿ ಹಾಕಣ ಅಂತ ಮಾಡಿದೀನಿ. ಒಂದ್ ಗಿಡಕ್ಕೆ 250 ಗ್ರಾಮ್ ಇಂದ 300 ಗಿಡ ನೋಡ್ಕೊಂಡು ಹಾಕಿ ಅಂತ ಹೇಳಿದಾರೆ. ಅವ್ರ ಪಾಲನೆಯಿಂದ ಈ ಗೊಬ್ಬರ ಹಾಕಣ ಅಂತ ಮಾಡಿದೀನಿ 2-3 ಕ್ವಿಂಟಲ್. ಕೊಟ್ಟಿಗೆ ಗೊಬ್ಬರ ಎಷ್ಟೆಷ್ಟು ಹಾಕ್ತೀರಿ? ಕೊಟ್ಟಿಗೆ ಗೊಬ್ಬರ ಒಂದ್ ಮೂಟೆ ಲೆಕ್ಕದಲ್ಲಿ ನಾನು ಮಾದೇಶ್ ಬೆಟ್ಟದಿಂದ ಒಂದು 1,200 ಚೀಲ ತರಿಸಿದೀನಿ. ಅದರಲ್ಲಿ ಒಂದ್ 3 ಗುಣಿಗೆ 4 ಗುಣಿಗೆ ಒಂದೊಂದು ಮೂಟೆ ಹಾಕಿದ್ವಿ ಸರ್. ಮೂರ್ ಗುಣಿಗೆ ನಾಲ್ಕು ಗುಣಿಗೆ ಒಂದು ಮೂಟೆ ಒಂದ್ ಲಾರಿಲಿ 670 ಚೀಲ ಅವರೆಲ್ಲ ಎಲ್ಲಾ ಗುಣಿಗೆ ಹಾಕಿ ಅಡಿಕೆ ಗಿಡಕ್ಕೆ ಅದಕ್ಕೆ ಎಲ್ಲಕ್ಕೂ ಹಾಕಿ ಬಂದಿದೆ ಸರ್. ಒಂದ್ ಮೂಟೆ ಒಂದ್ 50 ಕೆಜಿ ಬರುತ್ತಾ? ಇಲ್ಲ ಸರ್, 40 ಕೆಜಿ 45 ಕೆಜಿ ಬರ್ತದೆ ಸರ್. 40 ಕೆಜಿ 45 ಕೆಜಿ ಒಂದ್ 12-15 ಕೆಜಿ ಒಂದೊಂದು ಗುಣಿಗೆ ಹಾಕಿರ್ಬೋದು. 10-12 ಕೆಜಿ ಹಾಕಿದ್ವಿ ಸರ್. ಯಾವ ಟೈಮಲ್ಲಿ ಹಾಕ್ತೀರಿ? ಈ ಸರಿ ಜನವರಿಲಿ ಹಾಕ್ಬಿಟ್ಟಿದ್ವಿ. ಜನವರಿದಲ್ಲೇ ಹಾಕಿದ್ರು. ಲಾರಿ ಬಂತು, ಅಲ್ಲಿಂದ ಲೇಬರ್ ಕರೆಸಿ ಅವರನ್ನೇ 4 ದಿವಸ ಇಟ್ಕೊಂಡು ಅಲ್ಲಿ ಹಾಕೊಂಡ್ರು ಸರ್. ಇದೇನು ಕುರಿ ಗೊಬ್ಬರ ತಂದು ಕೊಡ್ತಾರ ಹೆಂಗೆ ಅದು? ಕುರಿ ಆಡಿಂದು ಎಲ್ಲ ಮಿಕ್ಸ್ ಇರ್ತದೆ, ಇಲ್ಲಿಗಿಂತಲೂ ಸ್ವಲ್ಪ ಉತ್ತಮ ಆಗಿರ್ತದೆ ಅಷ್ಟೇ. ಇಲ್ಲಿ ದನಿಂದು ಸೀಮೆ ಸಿಂಧು ಅದು ಇದು ಹಾಕೋದಕ್ಕೆ ಅದು ಉತ್ತಮಾನ ಕಾಣ್ತಾ ಇದೆ. ನಾವು 3 ವರ್ಷದಿಂದ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ವಿ ಸರ್. 1 ವರ್ಷ ಬಳ್ಳಾರಿ ತರಿಸ್ತೋ, ಅಲ್ಲಿ ಒಂದ್ ಮೂಟೆಗೆ 20 ರೂಪಾಯಿ ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಸರಿ ಮಾದೇಶ್ವರ ಬೆಟ್ಟದಿಂದ 2 ವರ್ಷದಿಂದ ತರಿಸ್ತಾ ಇದ್ವಿ. ಇಲ್ಲಿ ಒಂದು ಮೂಟೆಗೆ ಎಷ್ಟು ದುಡ್ತಾ ಇರ್ತಾರೆ? ಇಲ್ಲಿ ಚಿನ್ನ ಮಾಡಿ ಮಾರಲ್ಲ ಸರ್. ಅಲ್ಲ ಅಂದ್ರೆ ನೀವು ಮಾದೇಶ್ವರ ಬೆಟ್ಟದಿಂದ ತರಿಸ್ತಾ ಅಂತ ಅಂದ್ರಲ್ಲ, 170 ರೂಪಾಯಿ ಒಂದ್ ಚೀಲ. ಅಲ್ಲಿ 220 ರೂಪಾಯಿ ಬಳ್ಳಾರಿದು. ರೂಪಾಯಿ ಉಳಿಯುತ್ತೆ ಉಳಿಯುತ್ತೆ. ಅದನ್ನ ಎಲ್ಲೆಲ್ಲಿ ಟ್ಯಾಲಿ ಮಾಡಿ ಫೋನ್ ಮಾಡಿ ತಿಳ್ಕೊಂಡು ಆತರ ಮಾಡ್ಕೊಂಡು ಬಂದಿದ್ವಿ ಸರ್. ಬೇರೆ ಯಾವ್ಯಾವ ಗಿಡಕ್ಕೆ ಹಾಕ್ತಾರ ಗೊಬ್ಬರನ? ಅಡಿಕೆ ಇದೆ, ತೆಂಗಿದೆ, ಮೆಣಸಿದೆ, ಮಾವಿದೆ, ಅದು ಸ್ವಲ್ಪ ಸೀಬಿ ಗಿಡ ಇದೆ, ಇಂಥ ಹಣ್ಣಿನ ಸಣ್ಣ ಸ್ವಲ್ಪ ಹಾಕೊಂಡು ಹೋಗ್ತೀವಿ ಸರ್. ತೆಂಗಿನ ಗಿಡ ಎಲ್ಲ ಹಾಕೊಂಡು ಹೋಗ್ತೀವಿ. ಇಲ್ಲಿ ಸ್ಥಳೀಯವಾಗಿ ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸಿಗುತ್ತಲ್ಲ, ಅದು ಕೊಂಡ್ಕೊಳ್ಳೋದಿಲ್ವಾ? ಇಲ್ಲ ಸರ್, ಕೊಂಡ್ಕೊಳ್ಳಲ್ಲ. ನಮ್ದು ಒಂದ್ 2 ಹಸು ಇದೆ, ಅದು ಸ್ವಲ್ಪ ಹಾಕ್ಬೇಕು, ಹಾಕ್ತೀವಿ ಸರ್. ಅಡಿಕೆ ಎಷ್ಟಿದೆ? ಅಡಿಕೆ ಇದೆ, 1,500 ಗಿಡ ಇದೆ ಸರ್. 1,500 ಗಿಡ ಇದೆ. ಅದಕ್ಕೆ ಏನೇನು ಆರೈಕೆ ಮಾಡ್ತೀರಿ ಅಡಿಕೆಗೆ? ಅದಕ್ಕೆ ಸರ್ ಗುಣಿ ಗಳಪಳ ಎಲ್ಲ ತೆಗೆಯೋದು, ಉಳುಮೆ ಮಾಡೋದು, ಮತ್ತೆ ಗೊಬ್ಬರ ಹಾಕೊಳ್ಳೋದು, ಅದೇ ಸರ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅಡಿಕೆ ಎಷ್ಟಾಯ್ತು ಈ ಸರಿ? ಒಂದ್ 60 ಕ್ವಿಂಟಲ್ ಆಗಿದೆ ಸರ್. 60 ಕ್ವಿಂಟಲ್ ಆಯ್ತು. ಸ್ವಲ್ಪ ಇಳುವರಿ ಕಡಿಮೆ ಆಯ್ತು ಅನ್ಸುತ್ತಲ್ವಾ? ಸ್ವಲ್ಪ ಇಳುವರಿ ಕಮ್ಮಿ ಆಯ್ತು ಅಂದ್ರೆ ಸ್ವಲ್ಪ ತೆಂಗಿನ ಗಿಡ ಇದೆ ಅದ್ರೊಳಗೆ, ಒಂದ್ 65 ಗಿಡ ಇದೆ, ಅದರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ. ಇಳುವರಿ ಒಂದ್ ಸ್ವಲ್ಪ ಕಡಿಮೆ ಆಯ್ತು. ದನಕರುಗಳು ಎಷ್ಟು ಸಾಕೊಂಡಿದ್ದೀರಿ? 2 ಇದೆ ಸರ್. ಇಲ್ಲಿ ಮೇವಿದೆಯಲ್ಲ, ಅದರಿಂದ ಸ್ವಲ್ಪ ಹುಲ್ಲು ಪರ್ಚೇಸ್ ಮಾಡಿ ತಗೋಬಿಟ್ಟು ಅದಕ್ಕೋಸ್ಕರ ಸ್ಟಾಕ್ ಮಾಡ್ಕೊಂಡು ನಮಗೂ ಕೆಲಸ ಆಗ್ತದೆ ಟೈಮ್ ಪಾಸ್ ಮಾಡ್ಲಿಕ್ಕೋಸ್ಕರ, ಅದರಿಂದ ದನಗಳು ಒಂದ್ 2 ಸಾಕೊಂಡಿದ್ವಿ ಸರ್. ಈ ಕರುಗಳನ್ನ ತಂದು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀರಲ್ವಾ? ಹೌದು ಸರ್, ಒಂದ್ 5,000-6,000 ತರೋದು, 30,000-35,000 ಮಾರ್ಕೆಟ್ವಿ. ಅದರಲ್ಲೂ ಒಂದು ವರ್ಷಕ್ಕೆ 5,000 ಲಾಭ ಸಿಗ್ತದೆ ಸರ್. 2 ಹಸುಗೆ ಎಷ್ಟು ಕರುತ್ತೀರಿ ಸಾಮಾನ್ಯವಾಗಿ? ಒಂದೊಂದ್ಸರಿ 2 ತರೋದು. 2 ತಂದು ಬಿಡ್ತೀರಿ? ಕೊಟ್ಟಮೇಲೆ 2 ತರೋದು ಅಷ್ಟೇ. ಎಷ್ಟು ವಯಸ್ಸಿನವ್ ತರ್ತೀರಿ? ಏನ್ ಅದಕ್ಕೆ ಹೆಂಚು 1.5 ವರ್ಷ ಆಗಿರ್ತದೆ, ನಮ್ಮ ಹತ್ರ ಇರ್ತದೆ, ಕರು ಹಾಕ ಟೈಮಲ್ಲಿ ಮಾರ್ತೀವಿ ಸರ್ ಅಷ್ಟೇ. ನೀವು ಕರಾವು ಅಂತೇಳಿ ಏನ್ ಮಾಡ್ಕೊಳ್ಳೋದಿಲ್ಲ? ಇಲ್ಲ ಸರ್, ಬೇರೆ ಕಡೆ ತಗೋತೀವಿ. ಅದು ಅದು ಸ್ವಲ್ಪ ಲಾಭದಾಯಕನೇ ಅಲ್ವಾ? ಲಾಭದಾಯಕ. ಯಾವ್ದು ಲಾಭದಾಯಕ? ಜೊತೆಗೆ ನಿಮ್ಗೂ ಒಂದ್ ಕೆಲಸ, ನಿಮ್ ಜೊತೆಲಿ ಯಾರೋ ಅವರೇ ಅನ್ನೋ ತರದಲ್ಲೂ ಆಗುತ್ತೆ. ನಮಗೆ ಟೈಮ್ ಪಾಸ್ಗೆ ದನು ಇದೆ, ಕರು ಇದೆ, ಅದನ್ನ ಕಟ್ಟಾಕ್ಬೇಕು, ಮಾಡ್ಬೇಕು, ನೀರ್ ಕುಡಿಸ್ಬೇಕು, ಮಾಡ್ಬೇಕು ಅಂತೆಲ್ಲ ಇರ್ತದಲ್ಲ, ಅದರಿಂದ ನಮ್ಗೆ ಟೈಮ್ ಇರ್ತದೆ. ಅದರಿಂದ ಅದ್ರಲ್ಲೂ ಲಾಭದಾಯಕವಾಗಿದೆ ಸರ್. ಅದು ಏನೆಲ್ಲ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ರ ತೋಟದಲ್ಲಿ? ಮಾವಿದೆ, ಹಲಸಿದೆ, ಸೀಬಿ ಇದೆ, ಸಪೋಟ ಇದೆ, ಎಷ್ಟು ಗಿಡ ಇದೆ ಸರ್? ಈ ತರದ್ದೆಲ್ಲ ಬೇರೆ ಬೇರೆ ಗಿಡಗಳನ್ನ ಹಾಕೊಂಡಿದ್ರೆ ಕಾಲ ಕಾಲಕ್ಕೆ ಹಣ್ಣು ಬಿಡ್ತಾವ. ಕೋಳಿನ ಸಾಕೊಂಡಿದ್ರಿ? ಕೋಳಿ ಒಂದು 15-30 ಇದೆ, ಮೊಟ್ಟೆಗೋಸ್ಕರ ಸಾಕೊಂಡಿದ್ವಿ. ಕೋಳಿ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಮಾರಾಟ ಮಾಡೋದಿಲ್ಲ, ಮನೆಗೆ ಮೊಟ್ಟೆಗೆ ಅಷ್ಟೇ. ಮೊಟ್ಟೆ ನಿಮ್ಗೆ ಇಲ್ಲೇ ಇರ್ತಿರಲ್ಲ, ಇಲ್ಲಿ ಬೇಕಾಗುತ್ತೆ ಊಟಕ್ಕೆ, ಮನೆಗೆ ಮಕ್ಕಳಿಗಾರ ಅಲ್ಲಿ ಕೊಟ್ಟು ಕಳಿಸ್ತೀವಿ ಸ್ವಲ್ಪ. ರೇಷ್ಮೆನೂ ಬೆಳೀತಾ ಇದ್ರಂತೆ? ಸರ್ ಮಾಡಿದೆ ಸರ್, 1 ವರ್ಷ ಇಲ್ಲೆಲ್ಲ ಇತ್ತು, ನಾವು ಜಮೀನ್ ತಗೋಬೇಕ್ರೆ ಮನೆಯೆಲ್ಲ ಇತ್ತು, ಅದರಿಂದ ನನಗೂ ಮಾಡೋ ಚಪ್ಪಲ ಆಯ್ತು ತಗೊಂಡೆ. ಏಜ್ ಸ್ವಲ್ಪ ಜಾಸ್ತಿ ಆಗ್ತಲ್ಲ, ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ರಮ ಮಾಡ್ಬೇಕು, ಟೈಮ್ ಟೈಮ್ ಮಾಡ್ಬೇಕು, ಅದಕ್ಕೆ ಔಷಧಿ ಹಾಕ್ಬೇಕು, ಹುಳ ಮೇಂಟೈನ್ ಮಾಡ್ಬೇಕು, ಮನೆಯೆಲ್ಲ ಚೇಂಜ್ ಮಾಡ್ಬೇಕು, ಎಲ್ಲ ಇರ್ತದೆ, ಅದರಿಂದ ಕಷ್ಟ ಆಗ್ತದೆ ಅಂತ ಹೇಳಿ 2 ವರ್ಷ ಮಾಡಿದೆ. ಉತ್ಪತ್ತಿ ಆಯ್ತು, ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಎಲ್ಲ ಕೊಟ್ಬಿಟ್ಟು ಬಂದೆ ನಾನು. ಮಾರಿಬಿಟ್ಟು ಹಾಸನದಲ್ಲಿ ಮಾರ್ಕೆಟ್ ಇದೆಯಲ್ಲ, ಅಲ್ಲೂ ಮಾರ್ಕೊಂಡು ಬಂದೆ. ಎಷ್ಟು ವರ್ಷ ಬೆಳೆದ್ರಿ ರೇಷ್ಮೆನೆ? 2 ವರ್ಷ ಮಾಡಿದೆ ಸರ್. 2.5 ವರ್ಷ ಬೆಳೆದ್ರಿ, ಆಮೇಲೆ ಸ್ವಲ್ಪ ಕೆಲಸ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಬಿಟ್ರೆ ಬಿಟ್ಟೆ. ಆ ಕಡೆ ಎಲ್ಲ ತೆಂಗಿನ ಗಿಡ ಇದೆ, ಅಡಿಕೆ ಇದೆ, ಮೆಣಸಿದೆ, ಅವೆಲ್ಲ ಇರ್ತದಲ್ಲ, ಅದರಿಂದ ಬಿಟ್ಟೆ ಸರ್ ಅಷ್ಟೇ. ಒಟ್ಟಾರೆ ಈ ಕೃಷಿ ಬದುಕಿನ ಜೀವನ ಏನನ್ಸುತ್ತೆ ನಿಮ್ಗೆ? ಏನು ಆಗಲ್ಲ ಸರ್, ಶ್ರಮ ಪಟ್ರೆ ಬಡಸ್ತಾನೇ ಬರಲ್ಲ ಸರ್ ಜೀವನಕ್ಕೆ. ಅವನ್ ಕೆಲಸ ಮಾಡಿದ್ರೆ 8 ಗಂಟೆ ಕೆಲಸ ಮಾಡಿದ್ರು ಅವನಿಗೆ ಬಡಸ್ತಾನ ಬರಲ್ಲ ಒಂದ್ ದಿವಸಕ್ಕೆ. ಅದಕ್ಕಿಂತ ಪೋಲಿ ಹೊಡೆದು ಅಲ್ಲಿ ಇಲ್ಲಿ ಹೋದ್ರೆ ಅವ್ನಿಗೇನು ಬಡಸ್ತಾನ ಬಂದೇ ಬರ್ತದೆ ಸರ್. ಯಾವ ಕೂಲಿ ಮಾಡಿದ್ರು ಬರಲ್ಲ ಬಡಸ್ತಾನ, ಅದರಿಂದ ನಮಗೆ ಬಡಸ್ತಾನವೇ ಬರಲ್ಲ ಸರ್ ನನ್ನ ಅನುಭವದಲ್ಲಿ. 25 ಏಪ್ರಿಲ್ 2025 ಇವತ್ತು ನಿಮ್ಮ ಧ್ವನಿ ಮುದ್ರಣವನ್ನ ಮಾಡ್ತಾ ಇದೀವಿ. 75ನೇ ವಯಸ್ಸಿನಲ್ಲೂ ಕೂಡ ಏನೇನ್ ಕೆಲಸ ಮಾಡ್ತೀರಾ ಹೇಳಿ? ನಾನು 6 ಗಂಟೆಗೆ ಎದ್ದು ಹಸುಗಳನ್ನ ಕೊಟ್ಟಿಗೆಲ್ಲ ಕ್ಲೀನ್ ಮಾಡಿ ಹಸು ಕಟ್ಟಾಕಿ ಎಲ್ಲ ಜಮೀನ್ ಹತ್ರ ಹೋಗಿ ಎಲ್ಲ ಮಾಡಿ ಆಮೇಲೆ ಕಾಫಿ ಟೀನ ಕುಡಿದ್ಬಿಟ್ಟು ತೋಟದಲ್ಲಿ ಹೋಗಿ ಸೋಗಿ ಎಲ್ಲ ಎತ್ತಾಕೋದು ಮಾಡೋದು, ಮತ್ತೆ ಮೆಣಸಿನ ಬಳ್ಳಿಗೆಲ್ಲ ಕಟ್ ಹಾಕೋದು ಮಾಡೋದು. 2000 ಗುಣಿಗೆಲ್ಲ ನಾನೇ ಮೆಣಸಿನ ಬಳ್ಳಿ ಕಟ್ ಹಾಕಿದ್ದೆ ಸರ್ 2 ತಿಂಗಳಿಂದ ಸಣ್ಣದೆಲ್ಲ ಇದೆಯಲ್ಲ ಅದಕ್ಕೆಲ್ಲ. ಬಳ್ಳಿ ಕಟ್ ಹಾಕಿದ್ರೆ ಮಾತ್ರ ಮೇಲೆ ಹೋಗ್ತದೆ, ಇಲ್ಲ ಅಂದ್ರೆ ಕೆಳಗ್ ಬರ್ತದೆ. ನಂದು ಮೆಣಸಿದೆ ಅಂತ ಮಾಡಿದ್ರೆ ಆಗಲ್ಲ, ನಾನು ಮಾಡಕ್ಕಾಗಿಲ್ಲ. ಬೇರೆ ತೋಟ ಎಲ್ಲ ನೋಡ್ಬೇಕು ಅಂತ ಇದೆ, ನೋಡ್ಬೇಕು ಸರ್. ಅದರಿಂದ ಅವೆಲ್ಲ ಮಾಡಿದ್ರೆ ಕೆಲಸ ಮುಗಿಯಲ್ಲ ಸರ್. ಸಾಯಂಕಾಲ 9 ಗಂಟೆವರೆಗೂ ಮತ್ತೆ 6 ಗಂಟೆಗೆ ದನ ಕೊಟ್ಟಾಕಿ ಅವಕ್ಕೆಲ್ಲ ತಿಂಡಿ ಕೊಟ್ಟು ನೀರ್ ಕೊಟ್ಟು ಉಲ್ಲಾಕಿ ಮಾಡೋದಕ್ಕೆಲ್ಲ 8 ಗಂಟೆ ಆಗ ಹೋಗ್ತದೆ. ಆಮೇಲೆ ಆಕಾಶವಾಣಿ ಕೇಳೋದು ಮಾಡ್ತಾ ಇರ್ತೀನಿ ಸರ್ ಅಷ್ಟೇ. ಈಗ ಮೇಲಕ್ಕೆ ಹತ್ತು ಬಿಟ್ಟು ನೀವೇ ಕಟ್ ಹಾಕಕ್ಕೆ ಆಗುತ್ತಾ? ಮಾಡ್ತೀನಿ ಸರ್, ಮಾಡ್ತೀನಿ. ಮಾಡ್ತೀರಿ? ಓ ಮಾಡ್ತೇನೆ. 25-30 ಅಡಿವರೆಗೂ ವಾಕ್ ಮಾಡ್ತೀನಿ. ಯಾವ್ದ್ರಲ್ಲಿ ಕಟ್ತೀರಿ? ಏಣಿ ಹಾಕೊಂತೀರ ಅಷ್ಟು. ಕಟ್ಟದು ದಾರ ಯಾವ್ದು? ಅಡಕೆ ಪಟ್ಟೆಲ್ಲಿ ತಗೊಳ್ತೀವಿ. ಇನ್ ಕೆಲವೆಲ್ಲ ಬಳ್ಳಿ ಜಾಸ್ತಿ ಇತ್ತು ಅಂದ್ರೆ ಪ್ಲಾಸ್ಟಿಕ್ ದಾರದಿಂದ ಕಟ್ತೀವಿ ಸರ್. ಒಂದ್ಸರಿ ಕಟ್ ಹಾಕಿದ್ರೆ ಸಾಕಲ್ವಾ? ಅದೇ ಹತ್ಕೊಬಿಡುತ್ತೆ. ಹೋಗ್ತದೆ, ವರ್ಷಕ್ಕೊಂದ್ಸಾರಿ ಮೇಂಟೈನ್ ಮಾಡಿದ್ರೆ ಇನ್ನೊಂದ್ ವರ್ಷದವರೆಗೂ ಅದೇನು ಕೆಲಸ ಬರಲ್ಲ. ಆಗ್ಲೇ ಒಂದ್ ಬಾರಿ ಒಳ್ಳೆ ಮಾತು ಹೇಳ್ತಾ ಇದ್ರಿ, ನಾನು ಎಲ್ಲೂ ಹೋಗೋದಿಲ್ಲ, ನನ್ನ ತೋಟ ಮನೆ ಬಿಟ್ಟು ಇನ್ನೆಲ್ಲೂ ಹೋಗೋದಿಲ್ಲ ಹೆಚ್ಚಾಗಿ ಅಂತ ಹೇಳ್ಬಿಟ್ಟು. ಇಲ್ಲೇ ಇಟ್ಕೊಂಡು ಬೇಜಾರಾಗೋದಿಲ್ವಾ? ಬೇಜಾರ ಇಲ್ಲೇ ಕೆಲಸ ತೋರ್ತಾ ಇರ್ತದೆ ಸರ್, ಕೆಲಸ ಇದ್ದೇ ಇರ್ತದೆ. ಈ ಗಿಡಕ್ಕೆ ನೀರ್ ಹಾಕಿಲ್ಲ, ಅದಿದೆ ಗಿಡಕ್ಕೆ ಮೇಂಟೈನ್ ಮಾಡಿಲ್ಲ, ಅದರಿಂದ ಎಲ್ಲೂ ಹೋಗೋ ಆಗಲ್ಲ, ನನ್ಗೆ ಹೋಗಕ್ಕೆ ಮನ್ಸು ಬರಲ್ಲ. ನಾನು KSRC ಒಳಗೆ ಎಲ್ಲ ಹೊರಗಡೆ ಎಲ್ಲ ಸುತ್ತಿ ನೋಡ್ಕೊಂಡು ಬಂದ್ಬಿಟ್ಟಿದೀನಿ ಎಲ್ಲ, ಆದ್ರಿಂದ ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಪೇಟೆ ಬೀದಿಲೆಲ್ಲ ಹೋಗಿ ಸುತ್ತಿಕೊಂಡು ಬರೋದಕ್ಕಿಂತ ಇಲ್ಲೇ ಒಂದು ಗಿಡಕ್ಕೆ ನೀರ್ ಹಾಕಿದ್ರೆ ಅದು ಬೆಳವಣಿಗೆ ಬರ್ತದೆ, ನಾಳೆ ನೋಡಿ ತಂಪಾಗಿರ್ತದೆ. ಕೆಲವು ಹಂಗೆ ಗಿಡನೂ ಹಾಕಿದೀನಿ ಸರ್, ಒಂದು 50, ಅದರಿಂದ ಮಾಡ್ತಾ ಇದ್ದೀನಿ ಸರ್. ನಾಳೆ ಅಂಚಿನಲ್ಲಿ ಹೊಂಗೆ ಗಿಡ ಹಾಕಿದ್ರಿ, ನಿಮ್ ಜಮೀನಲ್ಲ ಆದ್ರೂ ಕೂಡ ಅಲ್ಲಿ ಹಾಕಿದ್ರಿ? ಹಾಕಿದೀನಿ. ನೆರಳಾಗ್ಲಿ ಅನ್ನೋ ಕಾರಣ ತೋಟಕ್ಕೆ ದಸರಾಗಿರ್ಲಿ ಅಂತ ಹಾಕಿದೀನಿ, ಟ್ರಿಪ್ ಎಲ್ಲ ಮಾಡಿದೀನಿ ಅದಕ್ಕೆ ಎಲ್ಲ ಮಾಡಿದೀನಿ ಸರ್. ಮತ್ತು ಇನ್ನೊಂದು ಒಳ್ಳೆ ಮಾತು ಹೇಳ್ತಿದ್ರಿ, ನಾನು ಏನು ವೃತ್ತಿ ಮಾಡ್ತಾ ಇದ್ನೋ ಅವಾಗ ಚೆನ್ನಾಗಿ ಉಳಿತಾಯ ಮಾಡಿದೆ, ಉಳಿತಾಯ ಮಾಡಿದ್ರಿಂದಾಗಿ ಇವತ್ತು ಈ ಸ್ಥಿತಿಲಿ ಇರಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ. ಹೆಂಗೆಲ್ಲ ಉಳಿತಾಯ ಮಾಡ್ತಾ ಇದ್ರಿ ಹೇಳಿ? ನಮ್ಮ ಅಪ್ಪನ ಹತ್ರ KSRC ಕಳಿಸ್ಬೇಕಾದ್ರೆ 400 ರೂಪಾಯಿ ದುಡ್ಡು ಇರಲಿಲ್ಲ ಸರ್. ಬೇರೆಯವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಕಳ್ಸಿದ್ರು ನನಗೆ. ಅವ್ರು ಹಾಸ್ಪಿಟಲ್ ಇದ್ರು, 15-20 ವರ್ಷ ಆಗಿತ್ತು ಕೆಲಸ ಮಾಡಕ್ ಹಿಡ್ದು, ಅವ್ರು ಹಾಸ್ಪಿಟಲ್ ಇದ್ರು. ನಾನು ಅವ್ರಿಗೆ ಹೋಗಿ ಕೇಳಿದೆ, ನಿಂಗೆ 4 ಲಕ್ಷ ಬೇಕಾದ್ರೆ ಕೊಡ್ತೀನಪ್ಪ, ಹುಷಾರು ಮಾಡ್ಕೊಬಾ ಅಂತ ಕೇಳಿದೆ. ಅವ್ರ ಮಗ ಪೊಲೀಸ್ ಆಗಿದ್ರು, ಅವ್ರು ಬೇಡ ಅಣ್ಣ, ನನಗೆ ಡಿಪಾರ್ಟ್ಮೆಂಟ್ ಇಂದ ಕ್ಲೈಮ್ ಆಗ್ತದೆ, ಬೇಡ ಅಂದ್ರು. ಅದರಿಂದ ನಮ್ಗೆ ಸಹಕಾರ ಮಾಡಿದವರಿಗೆ ಅವ್ರಿಗೆ ಸಹಕರಿಸಬೇಕು ಅಂತೇಳಿ ನನಗೊಂದು ಆಸೆ ಇತ್ತು. ಅವರು ತಗೊಂಡಿದ್ರು ನನ್ನ ಹತ್ರ ದುಡ್ಡು. ಅದರಿಂದ ಆ ದುಡ್ಡು ಉಳಿಸ್ಕೊಂಡು ಹೋದ್ರೆ ತಾನಾಗೆ ಉಳಿತದೆ ಸರ್. ಈಗ 1 ರೂಪಾಯಿ ಸಂಪಾದನೆ ಮಾಡಿ 2 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಅವ್ನ ಏನು ಉಳಿಸಕಾಗ್ತದೆ ಸರ್? ಒಂದ್ ದಿವಸ ಮಾಡಬಹುದು, 3 ದಿವಸಕ್ಕೆ ಉಳಿಯಕ್ಕಾಗಲ್ಲ ಸರ್. ಉಳಿತಾಯ ಹೆಂಗ್ ಮಾಡ್ತಾ ಇದ್ರಿ ಹೇಳಿ? ಯಾಕೆಂತಂದ್ರೆ ಎಷ್ಟು ಉಳಿತಾಯ ಮಾಡಿದ್ರು ಯಾವ್ದೋ ಒಂದ್ ರೂಪದಲ್ಲಿ ಖರ್ಚಾಗ್ಬಿಡುತ್ತೆ. ನೀವು ಖರ್ಚಾಗದಂಗೆ ಹೆಂಗ್ ಉಳಿತಾಯ ಮಾಡ್ತಾ ಇದ್ರಿ? ಖರ್ಚಾಗದಂಗೆ ಅಂದ್ರೆ ಎಷ್ಟು ಬೇಕಷ್ಟು ಖರ್ಚು ಮಾಡ್ಕೊಳ್ಳೋದು ಸರ್. ಅಲ್ಲಿ ನನಗೆ 1979 150 ರೂಪಾಯಿ ಸಂಬಳ, ಅದರಲ್ಲೂ 50 ರೂಪಾಯಿನ ಬ್ಯಾಂಕ್ ಒಳಗೆ ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಕೊಂಡು ಬಂದು ಮಾಡಿ ಅದು 6 ವರ್ಷಕ್ಕೆ 50 ರೂಪಾಯಿ ಇಟ್ಟರೆ 100 ರೂಪಾಯಿ ಆಗೋದು, 100 ರೂಪಾಯಿ 6 ವರ್ಷಕ್ಕೆ 200 ರೂಪಾಯಿ ಆಗೋದು, 200 ರೂಪಾಯಿ ಈ ತರ ಆಗಿ ಬೆಳ್ಕೊಂಡು ಬಂತು. ನಮ್ಗೆ ಎಷ್ಟು ಬೇಕಷ್ಟು ಉಪಯೋಗಿಸೋದು, ಬೇಡೋದೆಲ್ಲ ಬ್ಯಾಂಕು ಪೋಸ್ಟ್ ಆಫೀಸು ಅದನ್ನ ಮೇಂಟೈನ್ ಮಾಡ್ಕೊಂಡು ಸರ್. ಹಾಗಾಗಿ ಮುಂದೆ ಕಷ್ಟ ಬಂದ್ರೆ ಬೇಕಾಗ್ತದೆ ಅಂತೆಲ್ಲ ಆತರ ಸೇವ್ ಮಾಡ್ಕೊಂಡ್ಬಂದು ಆತರ ಉಪಯೋಗ. NSC ಸರ್ಟಿಫಿಕೇಟ್, ಇಂದಿರಾ ವಿಕಾಸ್ ಸರ್ಟಿಫಿಕೇಟ್ ಇವೆಲ್ಲದನ್ನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಹೇಳಿ ಅದನ್ನೆಲ್ಲ. ಇಂದಿರಾ ವಿಕಾಸ್ 18.5% ಬಡ್ಡಿ ತಗೊಂಡೆ ಸರ್. 18.5% ತಗೊಂಡೆ ಸರ್. 5 ವರ್ಷಕ್ಕೆ ಅದು 1 ಡಬಲ್ ಆಗೋದು ಅವತ್ತಿನ ಕಾಲದಲ್ಲಿ. ಒಂದೊಂದು ಮಾಡ್ತಾ ಹೋದಾಗ ದೊಡ್ಡವರಿದ್ದಾಗ ಅವ್ರ ಹತ್ರ ತಿಳುವಳಿಕೆ ಕೇಳ್ಕೊಂಡು ಮಾಡ್ಕೊಂಡು ಅನುಭವ ಪಡ್ಕೊಂಡ್ರಿಂದ ತಾನಾಗೆ ನಾವು ಆತರ ಮುಂದೆ ಬಂದ ಸರ್. ಇಲ್ಲಾಂದ್ರೆ ಬರಕ್ಕಾಗ್ತಿಲ್ಲ. ಮಕ್ಳ ಹೆಸರು ಮೊಮ್ಮಕ್ಳ ಹೆಸರು ಎಲ್ಲ ಈ LIC ಎಲ್ಲ ಮಾಡಿಸ್ತಾ ಇದ್ದೆ ಅಂತಲೂ ಹೇಳ್ತಾ ಇದ್ರಿ. ಹೌದು ಸರ್, ಸೇವ್ ಮಾಡ್ಬೇಕು ಅಂತ ನಾನು ಮಾಡಿದೀನಲ್ಲ, ಅವ್ರಿಗೂ ಕೂಡ ನಮ್ ಕೈಲಿ ಏನಾಗ್ತದೆ ಅದನ್ನ ಮಿಕ್ಕಿದ ದುಡ್ಡನ್ನ ಆ ಮಕ್ಳಿಗೆ 2 ಮಕ್ಳಿಗೆ ಇನ್ನೊಬ್ಬ ಮಕ್ಳಿಗೆ 2 ಮಕ್ಳಿಗೆ ಅವ್ರಿಗೆಲ್ಲರಿಗೂ LIC ಮಾಡ್ಕೊಂಡು ಸ್ವಲ್ಪ ಎಷ್ಟಾಗ್ತದೆ ಅಷ್ಟು ಸೇವ್ ಮಾಡ್ಕೊಂಡು ಹೋದ್ರೆ ಅವಾಗ ಇವಾಗ ಅವರವರೇ ಕಟ್ಕೊಂಡು ಹೋಗ್ತಾ ಇದ್ರೆ ಈಗ. ಹಾಗಾಗಿ ಆ ತರ ಸೇವ್ ಮಾಡ್ಕೊಂಡ್ ಬಂದೆ ಸರ್. ಸೇವ್ ಮಾಡಿದ್ದು ಇವತ್ತು ನಿಮ್ಮನ್ನ ಉಳಿಸ್ತು. ಉಳಿಸ್ತಾ ಸರ್, ಉಳಿಸ್ತಾ ಯಾರನ್ನು ಕೇಳ್ದಂಗೆ ಮಾಡ್ದಂಗೆ ನಮ್ ಜೀವನ ನಾವು ಮಾಡ್ಕೊಂಡು ಹೋಗಕ್ಕೆ ನಾವು ಉಳಿತಾಯವನ್ನು ಮಾಡ್ಲೇಬೇಕಲ್ವಾ ಸರ್? ಈ ಉಳಿತಾಯ ಮಾಡಿದಂತ ದುಡ್ಡಲ್ಲೇ ನೀವು ಜಮೀನು ಕೂಡ ಕೊಂಡ್ಕೊಂಡಿದ್ದ? ಹೌದು ಸರ್, ಮಗವ್ರು ಸ್ವಲ್ಪ ಹಾಕಿದ್ರು, ನಾವು ಸ್ವಲ್ಪ ಹಾಕ್ತ ಸರ್. ಆಕಾಶವಾಣಿ ಎಷ್ಟು ವರ್ಷದಿಂದ ಕೇಳ್ತೀರಿ? 15 ವರ್ಷದಿಂದ ಕೇಳ್ತಾ ಇದ್ದೀನಿ ಸರ್. ಜಮೀನಿಗೆ ಬಂದ್ಮೇಲೆ ಆಕಾಶವಾಣಿ ಕೇಳಕ್ ಶುರು ಮಾಡಿದ್ರು? ಕೇಳ್ತಾ ಸರ್. ಏನೇನು ಅನುಕೂಲ ಆಗುತ್ತೆ ಆಕಾಶವಾಣಿ ಕೇಳೋದ್ರಿಂದ? ಕೆಲವೆಲ್ಲ ಅನುಭವ ಬರ್ತದೆ ಸರ್, ತಿಳ್ಕೊಳ್ಳೋಂತದ್ ಬೇಜಾನಿದೆ ಸರ್ ಆಕಾಶವಾಣಿಲಿ. ಬೆಳೆದು ಯಾವ್ದು ಗೊಬ್ಬರ ಹಾಕ್ಬೇಕು, ಏನ್ ಮಾಡ್ಬೇಕು, ಯಾವ ಟೈಮಲ್ಲಿ ನಾವು ನಾಟಿ ಮಾಡ್ಬೇಕು, ಯಾವ ಟೈಮಲ್ಲಿ ಕಳೆ ತೆಗಿಬೇಕು ಅನ್ನೋದೆಲ್ಲ ಮಾಡಿದವರೆಲ್ಲ ಅನುಭವಿಸ್ತಾ ಹೇಳ್ತಾರೆ. ಅದರಿಂದ ನಾವು ತಿಳ್ಕೊಂಡ್ರೆ ನಾವು ಸ್ವಲ್ಪ ನಾರ ಒಂದು 30% ಆರ ಮಾಡಿದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತದೆ. ರೇಡಿಯೋದಲ್ಲಿ ಕೇಳ್ಕೊಂಡು ಸುಮಾರು ಅನುಕೂಲ ಮಾಡ್ಕೊಂಡಿದ್ದೀರಿ ಸರ್. ಈಗಲೂ ಸಹ ನಾನು ರೇಡಿಯೋ ಆನ್ ಮಾಡ್ಕೊಂಡೆ ಹೋಗುದು ಹೊರಗಡೆ ಇಟ್ಕೊಂಡಿದೀನಿ. ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಟೈಮ್ ಇದ್ದಾಗ ಕೇಳ್ತಾ ಇರ್ತೀನಿ. ನಿಮ್ ಕೆಲಸ ಮಾಡ್ತಾ ಮಾಡ್ತಾನೆ ಜಗತ್ನಲ್ಲಿ ಏನ್ ನಡೀತೈತೆ ಎಲ್ಲ ತಿಳ್ಕೋಬಹುದು. ತಿಳ್ಕೊತೀವಿ, ಕೆಲವು ಹೊರಗಡೆ ಎಲ್ಲ ನೆತ್ತಕೊಂಡೋಗಿ ಅಲ್ಲಿ ಇಟ್ಕೊಂಡಿದೀನಿ ಸರ್ ನಾನು ಟೈಮಲ್ಲಿ. ಒಟ್ಟಾರೆ ಕೃಷಿ ಜೀವನ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅದಕ್ಕಿಂತ ಏನ್ ನೌಕರಿ ಬೇಕಿಲ್ಲ ಸರ್, ಕೃಷಿ ಮಾಡಕೊಂಡ್ರೆ ನಮ್ ಲೆಕ್ಕದಲ್ಲಿ ನೌಕರಿ ಬೇಕಿಲ್ಲ, ಮಾಡ್ಬೇಕು ಅಷ್ಟೇ. ಸೋಕಿ ಮಾಡ್ಕೊಂಡು ನಾವು ಗುದ್ಲಿ ಹಾಕೊಂಡು ಹೋಗಲ್ಲ ಅಂದ್ರೆ ಜೀವನದಲ್ಲಿ ನೌಕರಿ ಹೋಗ್ಬೋದು. ನೀರಿತ್ತು ಅಂದ್ರೆ ಕೃಷಿ ಮಾಡ್ಕೊಂಡು ಹೋಗೋದೇ ಉತ್ತಮ ಆಗ್ತದೆ. ಜಮೀನ್ ಕೊಂಡ್ಕೊಳ್ಳಿಲ್ಲ ಅಂತಿದ್ರೆ ನಿವೃತ್ತಿ ಜೀವನ ಕಳೆಯೋದ್ ಕಷ್ಟ ಆಗ್ತಿತ್ತ? ಕಷ್ಟ ಆಗ್ತದೆ. ನಾನು ಇತ್ತು ನಾನು ಬೆಂಗಳೂರು ಹೋಗ್ಬಿಟ್ಟು ಯಾವ್ದೋ ವಾಚ್ಮನ್ ಕೆಲಸ ಸೇರೋಣ ಅಂತ ನನ್ನ ಮನ್ಸಲ್ಲಿತ್ತು. ಇವತ್ತು ಹೇಳ್ತಾ ಇದ್ದೀನಿ ನಿಮ್ಗೆ, ಮನತ ನಾನು ಕೂರ್ತಿತ್ತಿಲ್ಲ. ಏನಾರು ಒಂದ್ ಮಾಡ್ತಾ ಇದ್ರಿ, ಮಾಡುವೆ. ಆದ್ರೂ ಇದು ಹೆಚ್ಚು ಸುಖ ಕೊಡುತ್ತೆ ಅಂತ. ಅದು ಮಕ್ಕಳು ನಾವಪ್ಪ ಮಟ್ಟ ಮಾಡ್ತಾ ಅಂತ ಗೊತ್ತಿತ್ತಿಲ್ಲ ಅವರು. ಅವ್ರು ಈಗ ಗೇಯಕ್ ಹಾಕಿಬಿಟ್ಟಿವಲ್ಲ ಅಂತಾರೆ. ನಾನು ಗೇಯದವರೆಗೆ 75 ವರ್ಷ ನನಗೆ ಆರೋಗ್ಯವಾಗಿ ಇರಕ್ ಆಗ್ತಿತ್ತಿಲ್ಲ ಸರ್. ಇವ್ರು ಮಾಡ್ಬೇಡಿ ಅಂತಾರೆ, ಮಾಡಿದವ್ರ 75 ವರ್ಷ ಬದುಕಕ್ಕೆ ಆಗ್ತಿಲ್ಲ. ದೇವ್ ಕೊಟ್ರೆ ಬಾರಿ ಚೆನ್ನಾಗಿ ಮಾತನಾಡಿದ್ರಿ. ನೀವು ವೃತ್ತಿ ಏನ್ ಮಾಡ್ತಾ ಇದ್ರು, KSRTCಯಲ್ಲಿ ನಿರ್ವಾಹಕರಾಗಿ ಅಲ್ಲೂ ಕೂಡ ಒಳ್ಳೆ ಹೆಸರು ತಗೊಂಡಂತವ್ರು. ಈಗ ಕೃಷಿ ಮಾಡ್ತಾ ಇದ್ರಿ, ಇಲ್ಲೂ ಬಾರಿ ಒಳ್ಳೆ ಕೆಲಸ ಮಾಡಿದಿರಿ, ಒಳ್ಳೆ ದುಡಿಮೆನು ಕೂಡ ಮಾಡ್ತಾ ಇದ್ರಿ. ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯ ಕಾಪಾಡ್ಕೊಂಡಿದ್ರಿ ಜಮೀನಿಂದಾಗಿ. ಜಮೀನಿಂದಾಗಿ ಆರೋಗ್ಯನ ಬಾರಿ ಚೆನ್ನಾಗಿ ಕಾಪಾಡ್ಕೊಂಡಿದ್ರಿ. ನೀವು ನಮ್ಮಂತರಗೆಲ್ಲರಿಗೂ ಕೂಡ ಒಂದ್ ರೀತಿ ಮಾದರಿಯಾಗಿ ಇರೋಂತವ್ರು. ನಿಮ್ಮ ಬದುಕು ಹೀಗೆ ಮುಂದುವರಿಲಿ. ನಿಮ್ಮನ್ನ ಯಾರು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಮಾತಾಡಿಸಬೇಕು ಅಂತ ಹೇಳಿದ್ರೆ, ನಿಮ್ ಸಲಹೆ ಪಡ್ಕೋಬೇಕು ಅಂತ ಹೇಳಿದ್ರೆ, ನಿಮಗೆ ಫೋನ್ ಮಾಡಬೇಕಾಗುತ್ತೆ. ನಿಮ್ ಫೋನ್ ನಂಬರ್ ಹೇಳ್ತೀರಾ? 9944555880. ಇನ್ನೊಂದ್ಸರಿ ಹೇಳಿ. 9944555880. ಧನ್ಯವಾದಗಳು ದೇವಪ್ಪ ಗೌಡ್ರೆ, ತಮಗೆ ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗು, ಅಡಿಕೆ ಹಾಗೂ ಕಾಳುಮೆಣಸಿನ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಕೊರಟೀಕೆರೆ ಗ್ರಾಮದ ಕೃಷಿಕ ಎನ್ ದ್ಯಾವಪ್ಪ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮೇಕೆ ಸಾಕಾಣಿಕೆಗೆ ಲಾಭದಾಯಕವಾದ ತಳಿಗಳು ಯಾವುವು ಅನ್ನುವ ವಿಚಾರವನ್ನ ನೋಡೋಣ. ಭಾರತದಲ್ಲಿ ಮೇಕೆ ಸಾಕಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೇಕೆಯು ಬಹುಮುಖ ಪ್ರಾಣಿಯಾಗಿದೆ. ಮೇಕೆಗಳನ್ನು ಎಲ್ಲಾ ರೀತಿಯ ಜಾನುವಾರುಗಳಿಗೆ ಸೂಕ್ತವಲ್ಲದ ಕನಿಷ್ಠ ಮತ್ತು ಅಲೆಯುವ ಭೂಮಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಸಾಕಾಣಿಕೆಯನ್ನು ಮಾಡಬಹುದು. ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಪಶುಸಂಗೋಪನೆ ವ್ಯಾಪಾರವು ಬಹಳ ವೇಗವಾಗಿ ಬೆಳೆದಿದೆ ಮತ್ತು ಪ್ರವರ್ಧಮಾನಕ್ಕೆ ಬಂದಿದೆ. ಮೇಕೆ ಸಾಕಾಣಿಕೆ ಕ್ಷೇತ್ರದಲ್ಲೂ ಗಮನಾರ್ಹ ಬೆಳವಣಿಗೆ ಕಂಡುಬಂದಿದೆ. ಹಸು, ಎಮ್ಮೆ ಸಾಕಾಣಿಕೆಗೆ ಹೋಲಿಸಿದರೆ ಮೇಕೆ ಸಾಕಣೆ ವೆಚ್ಚ ಕಡಿಮೆಯಾದರೂ ಲಾಭ ದುಪ್ಪಟ್ಟು ಎನ್ನುತ್ತಾರೆ ತಜ್ಞರು. ಮೇಕೆಯು ಲಭ್ಯವಿರುವ ಪೊದೆಗಳಲ್ಲಿ ಮತ್ತು ಕಡಿಮೆ ಫಲವತ್ತತೆಯಲ್ಲಿ ಮರದ ಎಲೆಗಳಲ್ಲಿ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗುವುದಿಲ್ಲ ಅಥವಾ ಸಣ್ಣ ಪ್ರಮಾಣದಲ್ಲಿ ಕಡಿಮೆ ವಸತಿ ಕಡಿಮೆ ಉತ್ಪನ್ನದ ಕಾರಣದಿಂದಾಗಿ ಅದರ ಉತ್ಪನ್ನಗಳನ್ನು ಸುಲಭವಾಗಿ ವಿಲೇವಾರಿ ಮಾಡಲು ರೋಗಕ್ಕೆ ಹೆಚ್ಚಿನ ಪ್ರತಿರೋಧವನ್ನು ಉಳಿಸಿಕೊಳ್ಳಬಹುದು. ಭಾರತದಲ್ಲಿ 50ಕ್ಕೂ ಹೆಚ್ಚು ಮೇಕೆ ತಳಿಗಳಿವೆ. ಆದಾಗ್ಯೂ ಈ 50 ತಳಿಗಳಲ್ಲಿ ಕೆಲವು ಆಡುಗಳನ್ನು ಮಾತ್ರ ವಾಣಿಜ್ಯ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾವ ತಳಿಯ ಮೇಕೆಗಳನ್ನು ಸಾಕಿದರೆ ಲಾಭ ಹೆಚ್ಚುತ್ತದೆ ಎಂಬ ಅರಿವು ರೈತರಿಗೆ ಇರಬೇಕಾಗುತ್ತೆ. ಮೇಕೆ ಸಾಕಣೆಯ ನಿಮ್ಮ ಉದ್ದೇಶವನ್ನ ಅವಲಂಬಿಸಿ ನೀವು ನಿಮ್ಮ ಫಾರಂಗೆ ಸರಿಯಾದ ಮೇಕೆ ತಳಿಗಳನ್ನ ಆಯ್ಕೆ ಮಾಡಬೇಕು. ಪ್ರಮುಖವಾಗಿ ರೈತರು ಕೆಲವು ಕಾರಣಗಳಿಗಾಗಿ ಮೇಕೆಗಳನ್ನ ಸಾಕ್ತಾರೆ. ಮೇಕೆ ಅಥವಾ ಕುರಿಗಳನ್ನ ಆಧರಿಸಿ ಬೇಸಾಯವನ್ನ ಪ್ರಾರಂಭಿಸುವ ಉದ್ದೇಶಕ್ಕಾಗಿ ಮೊದಲ ಮತ್ತು ಪ್ರಮುಖ ವಿಷಯ ಏನು ಅಂತಂದ್ರೆ, ವಿವಿಧ ಹಂತಗಳಲ್ಲಿ ಆಯ್ಕೆ ವಿಧಾನ ಮತ್ತು ವಿಧಾನಗಳು. ನಿಮ್ಮ ಉದ್ದೇಶವನ್ನು ಅವಲಂಬಿಸಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ತಳಿಗಳಿವೆ, ಆದರೆ ಅವು ತ್ವರಿತವಾಗಿ ಬೆಳೆಯುತ್ತವೆ. ನೀವು ಎರಡು ರೀತಿಯ ಮೇಕೆ ತಳಿಗಳನ್ನು ಸಾಕಬಹುದು ಮತ್ತು ನೀವು ಮಾಂಸ ಮತ್ತು ಹಾಲು ಎರಡನ್ನೂ ಕೂಡ ಉತ್ಪನ್ನವಾಗಿ ಪಡೆಯಬಹುದು. ಜಮುನಾಪಾರಿ ತಳಿ. ಜಮುನಾಪಾರಿ ಮೇಕೆ ತಳಿಯನ್ನ ವ್ಯಾಪಾರಕ್ಕೆ ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗಿದೆ. ಈ ತಳಿಯು ಕಡಿಮೆ ಮೇವಿನಲ್ಲಿ ಹೆಚ್ಚು ಹಾಲನ್ನು ನೀಡುತ್ತೆ ಎನ್ನುತ್ತಾರೆ ತಜ್ಞರು. ಅದಲ್ಲದೆ ಈ ಮೇಕೆ ಮಾಂಸದಲ್ಲಿ ಹೆಚ್ಚಿನ ಪ್ರೋಟೀನ್ ಕೂಡ ಇದೆ. ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಈ ತಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಜೀರುಂಡೆ ತಳಿ. ಜಮುನಾಪಾರಿ ತಳಿಯ ನಂತರ ಬೀಟಲ್ ತಳಿಯ ಆಡುಗಳನ್ನ ಹೆಚ್ಚು ಸಾಕಾಣಿಕೆಯನ್ನು ಮಾಡಲಾಗುತ್ತೆ. ಈ ತಳಿಯನ್ನ ಸಾಕುವವರು ಪ್ರತಿದಿನ 2 ಲೀಟರ್ ಹಾಲನ್ನ ಕರೆಯಬಹುದು. ಇದಲ್ಲದೆ ಇದರ ಮಾಂಸವು ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಲೆಗೆ ಮಾರಾಟವಾಗುತ್ತೆ. ಸಿರೋಹಿ ತಳಿ. ಸಿರೋಹಿ ತಳಿಯ ಮೇಕೆಯನ್ನ ಜಾನುವಾರು ಸಾಕಣೆದಾರರು ಹೆಚ್ಚಾಗಿ ಸಾಕ್ತಾರೆ. ಈ ತಳಿಯ ಅಭಿವೃದ್ಧಿ ತುಂಬಾ ವೇಗವಾಗಿದೆ. ಇದಲ್ಲದೆ ಇತರೆ ಆಡುಗಳಿಗೆ ಹೋಲಿಸಿದರೆ ಈ ತಳಿಯ ಸಾಕಾಣಿಕೆ ವೆಚ್ಚವೂ ಕೂಡ ಕಡಿಮೆ. ಉಸ್ಮಾನಾಬಾದಿ ತಳಿ. ಈ ತಳಿಯನ್ನ ಜಾನುವಾರು ಸಾಕುವವರು ಮಾಂಸ ವ್ಯಾಪಾರಕ್ಕಾಗಿ ಸಾಕ್ತಾರೆ. ಮೇಕೆ ಹಾಲಿಗೆ ಈ ತಳಿಯನ್ನ ಅನುಸರಿಸಬಾರದು. ಈ ಮೇಕೆಯಲ್ಲಿ ಹಾಲು ಕೊಡುವ ಸಾಮರ್ಥ್ಯ ತೀರಾ ಕಡಿಮೆ. ಬಾರ್ಬೆರಿ ತಳಿ. ಈ ತಳಿಯನ್ನ ಎಲ್ಲಿ ಬೇಕಾದರೂ ಸುಲಭವಾಗಿ ಬೆಳೆಸಬಹುದು. ಬಾರ್ಬರಿ ತಳಿಯ ಮೇಕೆಯ ಮಾಂಸವು ತುಂಬಾ ಚೆನ್ನಾಗಿದೆ ಮತ್ತು ಹಾಲಿನ ಪ್ರಮಾಣವೂ ಕೂಡ ಉತ್ತಮವಾಗಿದೆ. ರೈತ ಬಂಧವರೇ, ಇದುವರೆಗೆ ಮೇಕೆ ಸಾಕಾಣಿಕೆಗೆ ಲಾಭದಾಯಕವಾದಂತಹ ತಳಿಗಳು ಯಾವುವು ಅನ್ನುವ ವಿಚಾರವನ್ನ ಗಮನಿಸಿದ್ರೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ರೈತ ಬಂಧುವರೇ, ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ರಾಮ್ಕುಮಾರ್ ಮತ್ತು ವಿನಯ ಪ್ರಸಾದ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಶಾವಂತಿಗೆ ಗುಂಗುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಶಾವಂತಿಗೆ ಗುಂಗುಳ್ಳ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ ಮಾತಾಡ್ ಮಾತಾಡು ಮಲ್ಲಿಗೆ ನೀ ಮಾತಾಡ್ ಮಾತಾಡು ಮಲ್ಲಿಗೆ ಕೇದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ ಮಾತಾಡ್ ಮಾತಾಡು ಮಲ್ಲಿಗೆ ಸಂಪಿಗೆ ಶಾವಂತಿಗೆ ಕೊಕ್ಕುಳ್ಳ ಕೆದಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ.